ಫುಟ್ಬಾಲ್ ಟರ್ಫ್ ನಿರ್ಮಾಣವಾಗುತ್ತಿದೆ. ಆದರೆ ಈ ಟರ್ಫ್ ಅನುಕೂಲಸ್ಥರಿಗೆ ಮಾತ್ರವೇ ಹೊರತು ಸಾಮಾನ್ಯರಿಗೆ ಅಲ್ಲ. ಕ್ರೀಡಾಂಗಣ ಬಳಕೆಗೆ ಹಣ ಪಡೆಯುತ್ತಾರೆ ಎಂದು ಕೆಲವರು ಅಪಪ್ರಚಾರ ಮಾಡಿದ್ದರು ಎಂದು ಪ್ರತಿಭಟನಾಕಾರರು ದೂರಿದ್ದು, ಇದನ್ನು ವಿರೋಧಿಸಿ ಸರ್ವಜ್ಞ ನಗರದ ಶಾಲಾ ಮಕ್ಕಳು ಸೇರಿದಂತೆ ಸ್ಥಳೀಯರು ಕ್ರೀಡಾಂಗಣದ ಬಳಿ ಪ್ರತಿಭಟನೆ ನಡೆಸಿದರು. ಕರ್ನಾಟಕ ಆಗ್ನೇಯ ಪದವೀಧರರ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಕರಡು ಮತದಾರರ ಪಟ್ಟಿಯನ್ನು ಚುನಾವಣಾ ಆಯೋಗ ನವೆಂಬರ್ 25ರಂದು ಪ್ರಕಟಿಸಿದೆ. ಅರ್ಹ ಮತದಾರರು ತಮ್ಮ ಹಕ್ಕು ಮತ್ತು ಆಕ್ಷೇಪಣೆಗಳನ್ನು ಡಿಸೆಂಬರ್ 10ರ ಒಳಗೆ ಸಲ್ಲಿಸಲು ಕಾಲಾವಕಾಶ ನೀಡಲಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಚುನಾವಣಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ನಲ್ಲಿ ಕರ್ನಾಟಕದ ಜೇನು ಕೃಷಿ ಕುರಿತು ಪ್ರಧಾನಿ ಮೆಚ್ಚುಗೆಗೆ ಜೇನು ಕೃಷಿಕರು ಹರ್ಷ. ಕಾರವಾರದ ಯುದ್ದನೌಕೆ ಸಂಗ್ರಹಾಲಯದ ಬಗ್ಗೆ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಪ್ರಸ್ತಾಪ. ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟ ತಾಂತ್ರಿಕ ಲೋಪದೋಷ ಶೀಘ್ರ ನಿವಾರಣೆ, ಸಚಿವ ಸತೀಶ್ ಜಾರಕಿಹೊಳಿ. ಹಾಗೂ ಲಕ್ನೋದಲ್ಲಿ ನಡೆದ 19ನೇ ರಾಷ್ಟೀಯ ಜಾಂಬೂರಿಯಲ್ಲಿ ಕರ್ನಾಟಕ ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳಿಂದ ಉತ್ತಮ ಸಾಧನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ. ಡೆಸರ್ಟ್ ಬಂತು ಆದ್ರೆ ನಮ್ಮ ಚಾಂಪಿಯನ್ ಇನ್ನೂ ಬಂದಿಲ್ಲ. ಬಿಲ್ ತುಂಬಿಸೋ ಮೊದಲು ಬರ್ಬೋದಲ್ವಾ? ಸೊ ಗರ್ಲ್ಸ್, ಏನ್ ಮಾಡ್ತಿದ್ದೀರಾ? ಬಿಲ್ ಮಾಡ್ತಿದ್ದಾರೆ. ಸರಿ, ನಿನ್ ಕಾರ್ಡ್ ಕೊಡು, ಪಿನ್ ಕೊಡು. ಆರ್ಬಿಐ ಹೇಳ್ತಾ ಇದೆ, ನಿಮ್ಮ ಪಿನ್, ಒಟಿಪಿ, ಸಿವಿವಿ ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರಿಗೂ ಕೊಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ. ಇದೇನು ತಿನ್ನುವುದರ ಚಾಂಪಿಯನ್ಶಿಪ್ ಇತ್ತಾ? ಆರ್ಬಿಐ ಹೇಳ್ತಾ ಇದೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಇದು ಆಕಾಶವಾಣಿಯ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಈಗ ಸಮಯ 6:50. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ನೋಡು, ಈ ಷಷ್ಠಿ ಕಳೆದ ಮೇಲೆ ಕವಳ ಜಾಸ್ತಿ ಆಯ್ತದೆ ಅಂತ ಇದ್ರಲ್ಲ. ಅಯ್ಯೋ, ಹೊಸಿ ಚಳಿ ಲಕ್ಕಂತಗೆಪ್ಪ, ತಗೆ ಚಳಿ ಅಂತ ಯಾಕೆ ಹೇಳ್ತೀಯ? ಆಮೇಲೆ ನಮ್ಮ ದೇಹ ಹೆಂಗೆ ಅಂತಂದ್ರೆ ಯಾವ್ದನ್ನು ತಡೆಯಕ್ಕಲ್ಲ, ಯಾವ್ದು ತಡೆಯಕ್ಕಲ್ಲ, ಅತಿ ಆದ್ರೆ ಯಾವ್ದು ಒಳ್ಳೇದಲ್ಲ ನೋಡು. ಆಮೇಲೆ ನೋಡು, ಈ ಗಾಡಿ ಪಾಡಿನಾಗೆಲ್ಲ ಹೋಗೋದಾದ್ರೆ ಸಿಕ್ಕಾಪಟ್ಟೆ ಚಳಿ ಆಯ್ತದೆ ಅಂತ ಅನ್ಕತ್ತಿದ್ದವ್ರಿಗೆ ನಡ್ದಾಡಕ್ಕೆ ಹಾಕಲ್ಲ ಅಂತೀನಿ. ಅಯ್ಯೋ, ಭಾರಿ ಕಷ್ಟ ಹೋಗ್ಕೊಂಡ್ಬಿಡು ಶಂಕರಣ್ಣ. ಆಮೇಲೆ ನೋಡು, ಈ ಮಳೆ ಬಂದಂಗ ಅನಿಸ್ತೈತೆ, ಮಳೆ ಬಂದಂಗ ಅನಿಸ್ತೈತೆ, ತುಂತುರು ಮಳೆ ಅಂತ ಅನ್ಕತ್ತಿದ್ನ. ಈ ಷಷ್ಠಿ ಕಳೆದ್ಮೇಲೆ ಕವಳದ್ದು ಈ ಹಿಮದ ಹನಿ ಐತಲ್ಲ, ಅದೇ ಒಳ್ಳೆ ಒಂಥರ ಮಳೆ ಬಂದಂಗ ಅನಿಸ್ತೈತೆ. ಅನಿಸ್ತದೆ, ಆ ವಾತಾವರಣ ಏನೋ ಫ್ರಿಜ್ ಆದಂಗ ಆಗ್ಬಿಡ್ತದಪ್ಪ. ಫ್ರಿಜ್ ಅಂದಂಗೆ ಹಂಗೆ ಐತಿ ವಾತಾವರಣ, ಹೊರಗಡೆ ಬರಕ್ಕೆ ಕಷ್ಟ ಪಡ್ಬೇಕಾಗೈತಿ. ಹೌದೌದು, ಇಡೀ ಊರ್ಗೆಲ್ಲವ ಎಸಿ ಪಿಟ್ ಮಾಡೋರ ಆ ಪಟ್ಟಿ ಚಳಿ. ಆಮೇಲೆ ನೀನ್ ನಂಬ್ತೀಯೋ ಬಿಡ್ತೀಯೋ, ಮೂರ್ ನಾಲ್ಕು ಈ ಕೌದಿಯ ದಟ್ಟವ ಹೊತ್ಕಂದ್ರೂ ಚಳಿ ಹೋಗಲ್ಲ ಅಂತೀನಿ. ಆಯ್ತಲ್ಲ, ನಾನೇ ನೋಡು ಒಳ್ಳೆ ಸುಖವಾಗಿ ನಿಂತು ಬರ್ತಾವ. ಈಗ ಒಂದ್ 4 ದಿವಸದಿಂದವ ಚಳಿ ಜಾಸ್ತಿ ಆಗಿ ಇರ್ತದಲ್ಲ, ಪೂರ್ತಿ ನಿದ್ದೆ. ಹಂಗಾರಿಗೆ ನಿಂಗೆ ಅರ್ಲಿ ಮಾರ್ನಿಂಗ್ ಇನ್ನೂ ಬೇಗ ಆಗಿರ್ಬೇಕು. ಇಲ್ಲ, ಅದು ರಾತ್ರಿ ನಿದ್ದೆ ಮಾಡ್ತೀನಿ ಚೆನ್ನಾಗಿ. ಈ ಸದ್ಯಕ್ಕೆ 9 ಇಟ್ಕೊಂಡಿದ್ದೀನಿ. ಹೌದಾ? ಅದು ಮಗವ ಸ್ಕೂಲಿಗೆ ಬರ ಬಿಡ್ಬೇಕಲ್ಲ ಶಂಕರಣ್ಣ, ಹೇಳಿಸ್ಬಿಡ್ತಾರ ತಿವ್ದು ಎದ್ಬಿಟ್ಟು ಬಿಡು ಅಂತವ. ಅದು ಕರ್ಕೊಂಡು ಹೋಗಕ್ಕಾಗಲ್ಲ ನಂಗೆ ಚಳಿ. ನನಗೆ ಹೆಂಗಾಯ್ತಲ್ಲ ಪಾಪ, ಅದೇ ಕಷ್ಟಕ್ಕೆ ಎದ್ದು ಹೊಂಡ್ಬೇಕು ಅಂತ ಹೇಳ್ಬಿಟ್ಟು ಈ ಟೈಮಲ್ಲೆಲ್ಲವ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಒಂದು 1 ಗಂಟೆ ತಡವಾಗಿ ಶಾಲೆ ಶುರು ಆಗ್ಬೇಕು ಅಂತ ತಡವಾಗಿ. ಯಾಕೆ ಅಂದ್ರೆ ಈ ಗುಲ್ಬರ್ಗ ರಾಯಚೂರು ಇಲ್ಲಲ್ವ ಬ್ಯಾಸ್ಕಲ್ಲಿ ಆಫೀಸ್ಗಳನ್ನ ಇದ್ ಮಾಡ್ಬಿಡ್ತಾರೆ, ಅರ್ಧ ದಿನ ಇರಕಲ್ಲ. 7 ಶುರು ಮಾಡಿ 1 ಮುಗಿಸ್ ಬಿಡ್ತಾರೆ. ಈ ತರವ ಸ್ವಲ್ಪ ಈಗ ಯಾಕೆಂದ್ರೆ ಚಳಿ ಈಗ ಹೆಂಗೋ ಗೊತ್ತೇ ಗೊತ್ತೈತಲ್ಲ, ವಾತಾವರಣ ಬದಲಾವಣೆ ಆಯ್ತು ಅಂತ ಹೇಳ್ಬಿಟ್ಟು. ಬದ್ಲಾದ್ರೆ ಅಷ್ಟೇನು ಆಯ್ತಿರ್ಲಿಲ್ಲ, ಅದ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನನಗೂ ಒಂದ್ಸರಿ ಅನಿಸ್ತದೆ. ಬೆಳಗ್ಗೆ ಹೇಳ್ತೀನಲ್ಲ ಅವಾಗ ಆಮೇಲೆಲ್ಲ ಸರಿ ಆಯ್ತದೆ. ನೋಡಿಲ್ಲಿ, ಈಗ ನಾವ್ ಆಗ್ಲಿಂದ ಚಳಿ ಚಳಿ ಅಂತಿದ್ರೆ ಇವಳು ಅಚ್ಚುಕಟ್ಟಾಗಿ ಈ ಸಾಲ್ನೆಯ ಹೆಂಗೆ ಮಕ್ಕಕ್ಕೆ ಸೇರಿಸಿ ಕಿವಿ ಮುಗೆಲ್ಲ ಮುಚ್ಕ ಬತ್ತವಳು ಇವಳು. ಅಯ್ಯೋ ನಮ್ ಮೀನಕ್ ಕೇಳಲ್ಲ ಏಳ ಡೆಲ್ಲಿರತ್ತರ ಆಗ್ಬಿಟ್ಟಳು. ಹೌದೌದು ದಿವಸದಿಂದವ ಅಂದ್ರೆ ಕೈ ಗ್ಲೌಸ್ ಹಾಕತ್ತಾಳೆ, ತಲೆಗೆ ಮಪ್ಪಳ ಸುತ್ತಕತ್ತಾಳೆ, ಆ ಸ್ವೆಟರ್ ಹಾಕತ್ತಾಳೆ, ಅದ್ರ ಮೇಲೊಂದು ಈ ಶಾಲು ಶಾಲು ಡೆಲ್ಲಿಗೆ ಹೋಗ್ಬಿಟ್ರೆ ಎಲ್ಲ ಇವಳಂಗೆ ಇರ್ತಾರ ನೋಡು. ಹೌದೌದು ಮಫ್ಲರ್ ಕಟ್ಕೊಳ್ಳೋದೇನು, ಶಾಲ ಹಾಕೊಳ್ಳೋದೇನು, ಗ್ಲೌಸ್ ಹಾಕೊಳ್ಳೋದೇನು, ಸ್ವೆಟರ್ ಹಾಕೊಳ್ಳೋದೇನು, ಗ್ಲೌಸ್ ಕಾಲ್ಚೀಲ ಹೌದು ಒಂದಲ್ಲ ಎರಡಲ್ಲ ಕಂಬಿಡು ಶಂಕರಣ್ಣ. ಅವೆಲ್ಲ ಹಾಕೊಂಡ್ರು ಚಳಿ ತಡೆಯಕಾಯ್ತಿಲ್ಲ. ನೀವಿಬ್ರು ಯಾಕೆ ಹಿಂಗೆ ತಿರುಗುರಿ, ನೀವು ತೋರಿಸ್ಕೊಂಡು ಹಾಕೊಳತ್ತಾನೆ ನಮ್ಗೆ ಅವೆಲ್ಲ ಹೋಗಕ್ಕಲ್ಲ. ಅಣ್ಣಯ್ಯ ಎಷ್ಟ್ ಚಂದ ಕಾಲ್ ಕೊಡ್ತಿತ್ತು ಅಂತೀಯ, ಈಗ ವಸಿ ಚಳಿಗಾಲದಲ್ಲಿ ಏನ್ ತಿಂತೈತೋ ಗೊತ್ತಿಲ್ಲ. ಅಂದ್ರೆ ಹೊರಗಡೆ ಮೇಯಕ್ ಬಿಡ್ತಾ ಇಲ್ಲ, ಮೇಯಕ್ಕೂ ಬಿಡ್ತೀವಿ, ಇದಕ್ಕಿದಂಗೆ ವಸಿ ಕಡಿಮೆ ಆಗ್ಬಿಟ್ಟೈತಪ್ಪ. ಅಂದ್ರೆ ಈ ಚಳಿ ಬಂದಾಗ ಹಾಲ್ ಡೆಲಿವರಿ ಕಡಿಮೆ ಆಯ್ತದೆ, ದೊಡ್ಡವ್ರು ಹೇಳಕಲ್ವಾ ಚಳಿ ಟೈಮ್ನಾಗೆ ವರ್ತನೆ ಕಡಿಮೆ ಆಯ್ತದೆ ಅಂತೇಳಿ. ಹೌದು, ಹಂಗಾಗಿ ಅಣೆಯ ನೀವು ನೋಡು ಬರೀ ಈ ವರ್ತನೆ ವರಾವು ಇವೆಲ್ಲ ಹೇಳಿ ಹೇಳಿ ಹೇಳಿ ಈ ವಾರದ ವಿಶೇಷವೇ ಮರ್ತ್ಬಿಟ್ಟಿದ್ದೀನಿ ನೋಡು ನಾನು. ಅಲ್ಲ ಈಗ ಮೊನ್ನೆ ಷಷ್ಠಿ ಮುಗಿತಾ, ಹಬ್ಬೆಂಗೋ ಆಯ್ತು ಅಂತ ಖುಷಿಯಾಗಿದ್ರೆ ಚಳಿ ಜಾಸ್ತಿ ಆಯ್ತು. ಈ ಚಳಿ ಜಾಸ್ತಿ ಆಯ್ತಲ್ಲ ಅಂತಂದ್ರೆ ಫಂಕ್ಷನ್ಗೆ ಹೋಗೋದು ನೆನಪಾಯ್ತು ನೋಡ್ ನಂಗೆ. ನೋಡು ಫಂಕ್ಷನ್ ಅಂತಂದ್ರೆ ನೆಂಟ್ರ ಮನೆ ಊಟಕ್ಕೆ ಹೋಗೋದು ಅಂತ ಅನ್ಕಂದ. ಹಂಗಲ್ಲ ಅಣ್ಣಯ್ಯ, ನೀನೇ ಕಳೆದ್ವಾರದಾಗೆ ಹೇಳಿದಲ್ಲ ಕೃಷಿ ಮೇಳ ಐತೆ ಕೃಷಿ ಮೇಳ ಐತೆ ಅಂತಂದೇಳಿ, ಹಂಗಾಗಿ ಅದನ್ನ ನಾನು ಫಂಕ್ಷನ್ ಅಂತಂದೆ. ಹಂಗೆ ಅಂತ ಫಂಕ್ಷನ್ ಅನ್ನೋ ಹೊತ್ತಿಗೆ ಯಾವ್ದೋ ಬೀರ್ ಊಟಿರ್ಬೇಕು. ಇಲ್ಲ ಅದು ಬಾಡೂಟ ಬಾನ್ ಭಾನುವಾರ ಮಾಡಿ ಮಾಡಿ ಅಭ್ಯಾಸ ಆಗ್ಬಿಟ್ಟು ಈ ಭಾನುವಾರ ಬಂತು ಅಂತಂದ್ರೆ ಹಿಂಗೆ ಬಾಡೂಟ ನೆನಪಾಯ್ತದೆ. ಈಗ ನೋಡು ಅಣ್ಣಯ್ಯ, ಈಗ ಇದೇ ಶುಕ್ರವಾರ ಶನಿವಾರ ಭಾನುವಾರ ಮೂರ್ ದಿನವ ಮಂಡ್ಯದಾಗೆ ಕೃಷಿ ಮೇಳ ನಡೀತೈತೆ. ಮಂಡ್ಯ ವಿಸಿಪಮ್ಮಲ್ಲಿ ನೋಡು ಆ ಭಾಗದಲ್ಲಿ ಇದು ಫಸ್ಟ್ನೇ ಸಲ ನಡೀತಾವೆ ಕೃಷಿ ಮೇಳ. ಅದೇ ಇದು ಅದೇ ಯೂನಿವರ್ಸಿಟಿ ಆದ್ಮೇಲೆ ನೀನ್ ಆಮೇಲೆ ಹೇಳ್ದಂಗೆ ಮೊದ್ಲೆಲ್ಲ ಆಗಿದ್ರೆ ಜಿಲ್ಲಾ ಮಟ್ಟದಲ್ಲಿ ಒಂದೊಂದೊಂದೊಂದು ಕೃಷಿ ಮೇಳಗಳು ನಡೆಯವು. ಹೌದು, ಈಗ ಏನಾಗ್ಬಿಡ್ತು ಅಂತಂದ್ರೆ ಈಗ ರಾಜ್ಯ ಮಟ್ಟದಾಗೆ ನಡೀತು, ಈ ನೋಡು ಸ್ವಲ್ಪ ದಿನದಲ್ಲಿ ಬೆಂಗಳೂರಿನಾಗೆ ಆಗೋಯ್ತು. ಈಗ ಮಂಡ್ಯದವ್ರು ಮಾಡ್ತಾವ್ರೆ, ಆದ್ರೆ ಇಲ್ಲಿದ್ ಒಂದ್ ದಿವಸ ಮಾತ್ರ ನಾನು ಹೇಳ್ತೀನಿ, ಬಾಕಿದೇನೆ ನೀವು ತಿಳಿದಿರ ಹೇಳ್ಬೇಕಾಯ್ತದ ನೋಡು. ಈಗ ನಾವು ಯಾವ್ದೇ ಕೃಷಿ ಮೇಳಕ್ ಹೋದ್ರು ಬರೀ ಏನು ಈ ಬೆಳೆ ಬೆಳೆಯದಂಗೆ ಈ ತಳಿಗಳಂಗೆ ಹೈಬ್ರಿಡ್ ಮತ್ತೆ ಯಂತ್ರ ಪಂತ್ರ ಎಲ್ಲದ್ರದ್ದು ಹೇಳ್ತಾ ಇದ್ರು, ಆದ್ರೆ ನಮ್ ಮಲ್ನಾಡಿಗೆ ಸಂಬಂಧಪಟ್ಟಿದ್ದು ಏನು ಇರ್ತಿತ್ತಿಲ್ಲ. ಆದ್ರೆ ಈ ಬಾರಿಯ ನಮ್ ಮಂಡ್ಯದಲ್ಲಿ ನಡೀತಾರ ಕೃಷಿ ಮೇಳದಲ್ಲಿ ಕಾಫಿಗೆ ಸಂಬಂಧಪಟ್ಟಗೂ ಪ್ರಾತ್ಯಕ್ಷಗಳನ್ನ ಮಾಡ್ತಾವ್ರೆ, ಕಾಫಿಗೆ ಸಂಬಂಧಪಟ್ಟಂಗೆ ವಿಚಾರಗಳಿರ್ತದೆ, ಮಾಹಿತಿ ಇರ್ತದೆ, ಅದೊಂದು ವಿಶೇಷ ನೋಡಪ್ಪ ಈ ಸಲವಾ. ಅದೇ ಅದೇ ಅದು ನಾನು ಹಿಂದೊಂದ್ಸರಿ ಹೇಳಿದ್ದೆ ನಿಮಗೆ ಶಂಕರಣ್ಣ, ಏನು ಅಂತ ಅಂದ್ರೆ ಈ ಮಂಡ್ಯ ವಿಶ್ವವಿದ್ಯಾನಿಲಯ ಮಾಡಿದ್ರಲ್ಲ ಅವ್ರೇನ್ ಮಾಡೋರು ಅಂತ ಅಂದ್ರೆ ಯಾವ್ಯಾವ ವ್ಯಾಪ್ತಿ ಬರ್ತದೋ ನೋಡ್ಕೊಂಡವ್ರೆ, ಅಕ್ಕಪಕ್ಕ ಜಿಲ್ಲೆಗಳು. ಈಗ ನೋಡಿ ಈ ವಿಶ್ವವಿದ್ಯಾನಿಲಯಕ್ಕೆ ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ, ಕೊಡಗು ಇಷ್ಟು ಬರ್ತವೆ. ಆಯ್ತಾ, ಈ ಕೊಡಗಲ್ಲಿ ಏನಪ್ಪ ಬೆಳೀತಾರೆ, ಕಾಫಿ. ನೀನ್ ಯಾವ ಮೂಲಿಗೆ ಹೋದ್ರು ಕಾಫಿನೇ ಬೆಳೀತಾರೆ. ಆಯ್ತಾ, ಕಾಫಿ ಬೆಳೀತಾರೆ, ಭತ್ತ ಬೆಳೀತಾರೆ, ಅಡಕೆ, ಕಾಳುಮೆಣಸು ಇಷ್ಟೇ, ಅಲ್ಪ ಏಲಕ್ಕಿ ಪಾಲಕ್ಕೆ ಸಿಕ್ಕತ್ತೆ, ಏಲಕ್ಕಿ ಪಾಲಕ್ಕೆ ಮಾಡ್ತಾರೆ. ಆಯ್ತಾ, ಹಿಂಗಿರುವಾಗ ಶಂಕರಣ್ಣ ಈಗ ಅದ್ರ ವ್ಯಾಪ್ತಿಗೆ ಬಂದ್ಬಿಟ್ಟೈತಲ್ಲ, ಅವ್ರಲ್ಲಿ ಅಲ್ಲೇನ್ ಬೆಳೀತಾರೋ ಅದ್ ತೋರಿಸ್ಬೇಕು ತಾನೆ, ಅದ್ ತೋರಿಸ್ಬೇಕು, ಅಲ್ಲಿದ್ ಏನ್ ವಿಶೇಷ ಅನ್ನೋದನ್ನ ಕೂಡ ಹೇಳ್ಬೇಕು. ಅದಕ್ಕೋಸ್ಕರವ ಏನ್ ಮಾಡೋರೆ ಅಂತ ಅಂದ್ರೆ ಅವರು ಇದನ್ನು ಇಟ್ಕೊಂಡವ್ರೆ ಅಂತ ಅನ್ನಿಸ್ತದೆ ನನಗೆ. ದಿಟ ದಿಟ ದಿಟ ಈ ಭಾಗದ ರೈತರಿಗೆಲ್ಲ ಏನ್ ಪ್ರಯೋಜನ ಆಯ್ತದೆ ಅದನ್ನ ವಸಿ ಹೇಳುವ ಅಂತ ಮಾಡ್ಕೊಂಡವ್ರೆ ಮಾಡ್ಕೊಂಡವ್ರೆ. ಅದು ಏನು ಅಂತ ಅಂದ್ರೆ ಶಂಕರಣ್ಣ, ಈ ಕಾಪಿದು ಬರೀ ಕಾಪಿ ಕಾಪಿ ಕಾಪಿ ಅಂತ ನಾವು ಅದರಲ್ಲೂ ಸಿಕ್ಕಾಬಟ್ಟೆ ಈಗ ಸಂಶೋಧನೆಗಳಾಗ್ಬಿಟ್ಟವೆ, ಸಂಶೋಧನೆಗಳಾಗವೆ. ಏನ್ ಹೊಸ ಹೊಸ ತಳಿ ಅಂತೀಯ, ಸುಮಾರು ತಳಿಗಳನ್ನು ಅಭಿವೃದ್ಧಿ ಪಡಿಸ್ಬಿಟ್ಟು, ಜಾಸ್ತಿ ಫಸಲು ಕೊಡ ಅಂತವು, ಯಾವ್ದಕ್ಕೆ ಕೀಟ ರೋಗ ಬರ್ದಂತದ್ದು, ಇಂಥವೆಲ್ಲನು ಹೊಸ ಹೊಸ ತಳಿ ಕಂಡಿಡ್ಕೊಂಡವ್ರು ಶಂಕರಣ. ಆಮೇಲೆ ನೋಡು ಮೊದ್ಲೆಲ್ಲವ ಹೆಂಗಿತ್ತು ಅಂತ ಅಂದ್ರೆ ಕಾಪಿ ಕುಯ್ಬೇಕಾಗಿತ್ತು, ಪಲ್ಪರ್ ಮಾಡಿಸ್ಬೇಕಾಗಿತ್ತು, ಒಣಸ್ಬೇಕಾಗಿತ್ತು, ಇದೆಲ್ಲ ಮಾಡೋ ಹೊತ್ತಿಗೆ ಏನಂಗೆ ಹೈರಾಣ ಆಗೋಗ್ಬಿಡೋದು, ಆ ಪಟ್ಟಿ ಕೆಲಸ ಆಗೋದು ಅಂತವ. ಆ ಪಟ್ಟಿ ಈಗಲೂ ಅಷ್ಟೇ ಕೆಲಸವೇ, ಹೌದು ಇಲ್ಲ ಅಂತ ಅಲ್ಲ, ಆದ್ರೆ ಬಟ್ಟೆ ಕೆಲಸ. ಆದ್ರೆ ಏನು ಅಂತ ಅಂದ್ರೆ ಟೆಕ್ನಾಲಜಿ ಟೆಕ್ನಾಲಜಿ ಬಂದು ಶಂಕರಣ, ಈ ಜನಿಲ್ಲ ನೋಡು ಕುಯ್ಯಕ್ಕೆ, ಕಾಪಿ ಹಣ್ಣು ಕುಯ್ಯಕ್ಕೆ ಮಿನಕ ಜನ ಬೇಕು. ಹೌದು, ನಿಮ್ಗೆ ಗೊತ್ತಿರ್ಬೇಕು ಮಿನಕ್ಕಂಗುವೆ ನಿಂಗುವೆ ಹಿಂದೆಲ್ಲವ ಈ ಅರ್ಕಲಗೂಡು, ಹೌದು ಬೇಲೂರು, ಈ ಕಡೆ ಹೋಗೋರು ಇವೆಲ್ಲಿದ್ರ ಅಂದ್ರೆ ತೋಟದಲ್ಲಿ, ತೋಟ ಅಂದ್ರೆ ಕಾಫಿ ತೋಟ. ಸೀಸನ್ ಇದ್ದಾಗ ಹೋಗ್ಬಿಡ, ಸೀಸನ್ ಇದ್ದಾಗ ಅಂತ ಅಲ್ಲ, ವರ್ಷ ಪೂರ್ತಿ ಕೆಲ್ಸ ಸಿಗ್ತದಲ್ಲಿ. ಹೌದು, ಕಾಫಿ ತೋಟದೊಳಗೆ ಹೊಂಟ್ಬಿಟ್ರೆ ನೀನು ರೆಸ್ಟ್ ಇಲ್ಲ ಅಂತ ಅನ್ಕ, ರೆಸ್ಟ್ ಇಲ್ಲ. ಅದು 365x24 ಕೆಲ್ಸ ಇದ್ದೇ ಇರೋದು. ಅದ್ರಲ್ಲಿ ನೀನ್ ಹೇಳಂಗೆ ಈ ಹಣ್ಣು ಬಿಡಿಸೋ ಟೈಮ್ ಬಂದಾಗ ಜಾಸ್ತಿ ಕೆಲಸ, ಬಳಗಲ್ನ ಕರ್ಕೊಂಡು ಹೋಗ್ಬಿಡೋರು. ಬಂದು ಮಿತ್ರರು ಬಂದು ಬಳಗ ಅಂತ ಅಂತೀವಲ್ಲ, ಗೊತ್ತಿರೋರು ಪರಿಚಯರು ಯಾರಿಗೆ ಕೆಲ್ಸಬೇಕು ಅಂತ ಇರ್ತದ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಅಲ್ಲೇ ಲೈನು ಮನೆ ಅವು ಇರ್ತಾರವ ಈ ತರವ ಇಲ್ಲಿಂದ ಎಲ್ಲ ಹೋಗರು. ಈಗಿಲ್ಲಿಂದ ಯಾರು ಹೋಯ್ತಾರೆ ಮೀನಕ್ಕ ಏನ್ ಹೋಯ್ತೀಯ ನಾನು ಹೋಗ್ತದ ಆಗ್ತಿಲ್ಲ. ಹಂಗಾಗಿ ಈಗೆಲ್ಲ ಬಿಟ್ಬಿಟ್ರು ಇಲ್ಲಿಂದ, ಇಲ್ಲಿ ಬಿಟ್ರು ಮತ್ತೆ ಕೆಲಸ ನಡಿಬೇಕಲ್ಲ. ಆಮೇಲೆ ಏನ್ ಮಾಡಿದ್ರು ಈ ರಾಯಚೂರು ಚಿತ್ರದುರ್ಗ ಹೊಸದುರ್ಗ ಬಳ್ಳಾರಿ ಆ ಕಡೆಯಿಂದ ಕರ್ಸ್ಕೊಳಕ್ ಶುರು ಮಾಡಿದ್ರು. ಈಗ ಅಲ್ಲವೇ ಜನ ಬರದ ಬಿಟ್ಬಿಟ್ರು ಶಂಕರಣ್ಣ, ಅವ್ರಿಗೂ ಅಲ್ಲೇ ಅವು ಇವು ಸಿಗ್ತವೆ ಕೆಲಸ ಅಲ್ಲೇ ಮಾಡ್ಕೊಳಕ್ಕೆ ಶುರು ಮಾಡಿದ್ರು. ಈಗ ಜನದ್ದು ಕೊರತೆ ಆಗ್ಬಿಟ್ಟೈತಿ. ಈಗ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಹೊರಗಡೆ ರಾಜ್ಯದಿಂದ ಕರ್ಸ್ಕೊಳಕ್ ಶುರು ಮಾಡಿದ್ರು ನೋಡಿ. ಈಗ ಹೊರಗಡೆ ರಾಜ್ಯದಿಂದ ಈಗೆಲ್ಲ ಮಾತಾಡ್ತೀವಲ್ಲ ಅಸ್ಸಾಂನವರಂತೆ ಬಿಹಾರದವರಂತೆ ಉತ್ತರ ಪ್ರದೇಶದವರಂತೆ ಬಂದವ್ರೆ ಅಂತ ಹೇಳ್ಬಿಟ್ಟು ಮಾತಾಡ್ತೀವಲ್ಲ, ಹಂಗ ಅವರು ಬಂದವ್ರೆ ಶಂಕರಣ್ಣ. ಈಗ ಹೆಂಗ ಅವ್ರು ಬಂದಿರೋದ್ರೆ ಒಂಚೂರು ಕೆಲಸ ನಡೀತೈತೆ. ಆದ್ರೆ ನೀನ್ ಆಗ್ಲೇ ಹೇಳ್ತಿದ್ದಲ್ಲ ಈ ಚಳಿ ನೋಡಿದ್ರೆ ಹಿಂಗೆ ಮಳೆ ನೋಡಿದ್ರೆ ಹಂಗೆ ಅಂತ ಹೇಳ್ಬಿಟ್ಟು ಇದ್ರ ನಡುವೆ ಏನಾಯ್ತೈತೆ ಅಂದ್ರೆ ಇದ ಒಣಗ್ಸಕಾಯ್ತಿಲ್ಲ. ಈಗ ಒಣಗ್ಸಕಾಯ್ತಾ ಇಲ್ಲ, ಏನು ಕಾಫಿ ಏನ್ ಕುಯ್ತಾರೋ ಅದ್ ಚರಿ ಮಾಡ್ಲಿ ಪಲ್ಪರ್ ಮಾಡ್ಲಿ ಯಾವ್ದೇ ಸರಿ ಒಣಗ್ಸಾಯ್ತಿಲ್ಲ. ಏನು ಒಂದ್ ದಿವಸ ಬಿಸಿಲಾಯ್ತದೆ ಮಾಡ್ ಮುಚ್ಕೋತದೆ. ಹೌದು, ಕಣದಲ್ಲಿ ಹಾಕಿತ್ತ ಹಂಗೆ ಗುಡ್ಡೆ ಮಾಡಿ ಮಡಗಬೇಕಾಯ್ತದೆ. ಹೊರತು ಮೂರು ನಾಲ್ಕು ದಿವಸ ಬಿಸಿಲು ಬೇಕು ಮುಚ್ಕೋಬಿಟ್ರೆ ಏನ್ ಮಾಡ್ಬೇಕು ಅವರು? ಬೆಳಿಗ್ಗೆ ಇಬ್ನಿ ಬೇರೆ ಇಬ್ನಿ ಬೇರೆ. ಈಗ ವರ್ಷ ಎಲ್ಲ ಕಷ್ಟಪಟ್ಟಿರ್ತಾರೆ ಮಾಡಿರ್ತಾರೆ. ಒಂದೇ ಸರಿ ಈ ತರ ಆಗ್ಬಿಟ್ರೆ ಕಷ್ಟ ವಾತಾವರಣ. ಈ ನೋಡ ಅವೆಲ್ಲನು ಒಣಗ್ಸಕ್ಕೆ ಅಂತ ಹೇಳ್ಬಿಟ್ಟು ಈಗ ಡ್ರೈಯರ್ ಗಳು ಬಂದವ. ಮಿಷಿನ್ ತಂದ್ಬಿಟ್ಟು ಪಲ್ಪರ್ ಮಾಡಿಸ್ಬಿಟ್ಟು ಅದ್ರೊಳಗೆ ಹಾಕ್ಬಿಡೋದು, ಅದು ಒಣಕತ್ತದೆ. ಅದಕ್ಕೆ ಬೆಂಕಿ ಹಿಂಗೆ ಹಾಕ್ಬೇಕು ಅಥವಾ ಕರೆಂಟ್ ನಾಗೆ ಮಾಡಂತದ? ಅದು ಬೇರೆ ಬೇರೆ ಬೇರೆ ಬೇರೆ ತರದ ಅವೆ, ಬೆಂಕಿವೂ ಅವೆ ಕರೆಂಟ್ ನಾವು ಅವೆ ಸೋಲಾರ್ ನಾವು ಬಂದವ ಈಗ. ಹೌದಾ? ಏ ಸೋಲಾರ್ ಇಂದು ಅಂತಂದ್ರೆ ಈಗಿನ ಟೈಮ್ಗೆ ಸೋಲಾರ್ ಹೆಂಗೆ ನಾವು ನೆಚ್ಕೊಳಕಾಯ್ತದಾನೆ ಯಾಕೆ ಚಕ್ರಣ ಅಲ್ಲ ಈ ಮಾಡ ಹಿಂಗ್ ಮುಚ್ಕಂದ ಇರ್ತದಲ್ಲ ಈಗ ಒಂದ್ ಹದಕ್ಕೆ ಅದು ಇದಾಗ್ಬೇಕು ಅಂದಾಗ ತೇವಾಂಶ ಹೋಗ್ಬೇಕು ಅಂದಾಗ ಸೋಲಾರು ಚೆನ್ನಾಗಾಯ್ತದೆ. ಈಗ ಶಂಕರ್ ಹೇಳೋದು ಅಂದ್ರೆ ಮೂರ್ ದಿವಸಕ್ಕೆ ಒಂದ್ಸರಿ ಮಾಡ ಮುಚ್ಕತ್ತದಲ್ಲ, ಬೆಳಕು ಬರಕಲ್ಲ ಬಿಸಿಲು ಬರಕಲ್ಲ ಬಿಸಿಲಿಲ್ಲ ಸೋಲಾರ್ ಆಯ್ತದೆ ಅಂತ ನಾನು ಯೋಚನೆ. ಅವನು ಹೇಳ್ತಿರೋದು ಅದು ಸರಿನೇ, ಅದಿಟ್ವಯ ಅದು ಏನು ಅಂತ ಶಂಕರಣ್ಣ ಅದು ಹೈಬ್ರಿಡ್ ಅಂತ ಮಾಡಿರ್ತಾರೆ. ಸೋಲಾರ್ ಬಂದ್ರೆ ಸೋಲಾರು ಅದು ಕರೆಂಟ್ ಅದು ಇಲ್ಲದ್ರೆ ಪೆಟ್ರೋಲ್ ಈ ತರ ಮಾಡ್ಕೊಂಡಿರ್ತಾರೆ. ಕಾರ್ ಮೇಲೆ ಇತ್ತದಲ್ಲ ಶಂಕರಣ್ಣ ಹೈಬ್ರಿಡ್ ಅಂತ ಹಂಗೆ ಹಂಗ ಆ ತರ ಮಾಡ್ಕೊಂಡು ಅದ ಈಗ ಮುನ್ನಡ್ಸ್ಕೊಂಡು ಹೋಯ್ತಾ ಇರೋದು ಶಂಕರಣ್ಣ. ಅದು ಮೊನ್ನೆ ಹಿಂಗೆ ಯಾರನ್ನ ಭೇಟಿ ಮಾಡಿದ್ದೆ, ಅದು ನಮ್ ಧರ್ಮಣ್ಣ ಅಂತ ಐತಲ್ಲ ಇಲ್ಲಿ ವಂಕರಳಿತವ ಏನು ಇರ್ತವ ಅಂತ ಹೇಳ್ಬಿಟ್ಟು ಕೇಳೋದಕ್ಕೆ ಅದು ಸ್ವಲ್ಪ ಆತರ ಮಾಡ್ಕೊಂಡ್ಬಿಡ್ತಾರೆ ನಮ್ ಜನ. ಯಾಕೆ ಅಂತಂದ್ರೆ ಇವತ್ತು ಬಿಡಿಸಿದ್ದು ನಾಳೆ ಒಣಗ್ಬಿಡ್ಬೇಕು ಅಂದ್ರೆ ಅರ್ಜೆಂಟ್ ಕೊಡೋರ್ಗೆಲ್ಲ ಕೊಡ್ಬೇಕಲ್ಲ ದುಡ್ಡು. ಹಂಗಾಗಿ ಆಟ ಹಂಗೆ ಇಲ್ಲ ಇಲ್ಲ ಶಂಕರಣ್ಣ ಅದ್ ಇವತ್ ಮುಗಿದ್ಬಿಡ್ಲಿ ಅತ್ತಾಗ ಒತ್ತಾರಕೆ ಅಂತ ಹೇಳ್ಬಿಟ್ಟು ಅವರು ಅಂದ್ರೆ ನಾಳೆ ಕೆಲ್ಸ ಇರಬಾರ್ದು ಅಂತವ ಇರಬಾರ್ದು ಅಂತ ಆತರ ಮಾಡ್ತವ್ರೆ ಅದು ತಪ್ಪು. ಅದು ಯಾಕೆ ತಪ್ಪು ಅಂತ ಅಂದ್ರೆ ಮೀನಕ್ಕ ಒಂದು ನೋಡು ಹಂಗೆ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಮಾಡಿದ್ರೆ ಒಂದೇ ಸರಿ ಒಣಗಿಸಿದ್ರೆ ಏನಾಗುತ್ತೆ ಜಾಸ್ತಿ ಒಂದೇ ಸರಿ ಇವತ್ತೇ ಒಣಗಿಸ್ಬೇಕು ಅಂತ ಅಂತಂದ್ರೆ ಹೀಟು ಜಾಸ್ತಿ ಬೇಕು, ಉಷ್ಣ ಅಂತೀವಲ್ಲ ಜಾಸ್ತಿ ಬೇಕಾಯ್ತು. ಜಾಸ್ತಿ ಉಷ್ಣ ಬಂದ್ರೆ ಶಂಕರಣ ಬೇಗನೆ ಒಣಗ್ತವೆ ಆದ್ರೆ ಅದ್ರದ್ದು ಗುಣಮಟ್ಟ ಇರಕ್ಕಿಲ್ಲ, ಗುಣಮಟ್ಟ ಇರಕ್ಕಿಲ್ಲ. ಆಮೇಲೆ ಅದ್ರದ್ದು ಬಣ್ಣ ಅದು ವ್ಯತ್ಯಾಸ ಆಯ್ತದೆ. ಓ ಅಂದ್ರೆ ಒಂದೇ ತರದ ಬಣ್ಣ ಬರ್ಬೇಕಲ್ಲ, ಬರಬೇಕು ಅಂದ್ರೆ ಹೊತ್ತದಂಗ ಆಗ್ಬಿಡೋದು, ಸ್ವಲ್ಪ ಕಪ್ಪು ಬರೋದು, ಬೂದ್ ಬರೋದು, ಹಿಂಗಾಗ್ಬಿಡ್ತದೆ. ಈ ತರ ಆಯ್ತು. ಮೂರನ್ನ ನೋಡು ಬಾರಿ ಇಂಪಾರ್ಟೆಂಟ್ ಅದು ಏನು ಅಂತ ಅಂದ್ರೆ ಈ ಕಾಫಿ ಕುಡಿಯೋದು ಯಾಕಪ್ಪ ನಾವು ಟೇಸ್ಟ್ಗೆ ಒಳ್ಳೆ ಪರಿಮಳ ಬರ್ತದೆ ಅಂತ. ಕಾಫಿ ಮಾಡ್ತಾ ಇದ್ರೆ ಸ್ಮೆಲ್ ಬಂದ್ರೆ ಕಾಫಿ ಕುಡಿಯ ಅನಿಸ್ತದೆ. ನೀ ಕುಡಿತಾರ ನನಗೆ ಬೇರೆ ಏನ್ ಕುಡಿತಿದ್ರು ಕಾಫಿ ಕುಡಿಬೇಕು ಅನಿಸ್ತದೆ. ಅದ್ರದ್ದು ಅದನ್ನ ಅರೋಮಾ ಅಂತ ಹೇಳಿ ಕರಿತೀವಿ. ಆ ಸ್ಮೆಲ್ ಬರ್ತದಲ್ಲ ಅರೋಮಾ ಅಂತ ಇಂಗ್ಲಿಷ್ ಅಲ್ಲಿ ಕರೆಯೋದು, ಅದು ಕಡಿಮೆ ಆಗ್ಬಿಡ್ತದೆ ಅಂತ ಹೇಳ್ಬಿಟ್ಟು. ಅಂದ್ರೆ ಗಮ್ಲು ಕಡಿಮೆ ಆಯ್ತದೆ, ಕಡಿಮೆ ಆಯ್ತದೆ. ಅದಕ್ಕೆ ಏನ್ ಮಾಡ್ಬೇಕು, ಅದಕ್ಕೆ ಏನ್ ಮಾಡ್ಬೇಕು ಅಂತ ಅಂದ್ರೆ ಈಗ ಕಾಫಿ ಕೂದ್ಮೇಲೆ ಹಿಂದಲ್ಲವ ನೀನು ಎಷ್ಟು ಬಿಸಿಲು ಒಣಗಿಸ್ತಾ ಇದ್ದಪ್ಪ? ಒಂದ್ ನಾಲ್ಕೈದು ಬಿಸಿಲು, ಮೂರು ಬಿಸಿಲು, ನಾಲ್ಕು ಬಿಸಿಲು, ಐದು ಬಿಸಿಲು, ನೀಟಾಗಿ ಕಾಲಾಡ್ಕೊಂಡು ಒಣಗಿಸ್ಕೊಳ್ಳೋರು ಒಣಗಿಸ್ಕೊಳ್ತಾ ಇದ್ರು. ಆಯ್ತಾ? ಅದು ಹೆಂಗೆ ಅಂತ ಅಂದ್ರೆ ಶಂಕರಣ್ಣ ಈಗ ನೀನು 24 ಗಂಟೆ ಒಣಗಿಸಕ್ ಆಗಲ್ಲ. ಅದ ಬೆಳಗ್ಗೆ ಒಂದು 8:30-9 ಗಂಟೆ ಇದ್ದವ, ಸಾಯಂಕಾಲ 4:30-5 ಗಂಟೆ ಬೇರೆ ಬೇಗ ಕತ್ಲಾಯ್ತದೆ, ಕಡಿಮೆ ಆಯ್ತದೆ. 4:30-5 ಗಂಟೆ ಅಂದ್ರು ಶಂಕರಣ್ಣ 4:30 ಎಲ್ಲಾನು ಮತ್ತೆ ರಾಶಿ ಮಾಡ್ಬೇಕು. ಯಾಕೆ ಅಂತ ಅಂದ್ರೆ ಮತ್ ಕತ್ಲಾಗ್ಬಿಡ್ತದೆ ಕವಳ್ ಬಿಡ್ತದೆ ಅಂತ ಅಂತ ಅನ್ಕೊಂಡು ಬೇಗ ರಾಶಿ ಮಾಡ್ಬೇಕು. ಅದ ಹಂಗೆ ಎಷ್ಟು ಗಂಟೆ ಒಣಗಿಸ್ತಾ ಅವನು, ಒಂದ್ ದಿವಸದಲ್ಲಿ ಎಷ್ಟು ಗಂಟೆ ಒಣಗಿಸ್ತಾ? ಈ 4 ಬಿಸಿಲಿಗೆ ಒಣಗಿಸಿದ್ರೆ 4 ದಿವಸಕ್ಕೆ ಎಷ್ಟು ಗಂಟೆ ಆಯ್ತು? 5 ದಿವಸಕ್ಕೆ ಒಣಗಿಸಿದ್ರೆ ಎಷ್ಟು ಗಂಟೆ ಎಷ್ಟಾಯ್ತು? 3 ದಿವಸಕ್ಕೆ ಮಾಡಿದ್ರೆ ಎಷ್ಟು ಗಂಟೆ ಆಯ್ತು? ಅದು ನೋಡ್ಕೊಂಡು ಅದ ಸೆಟ್ ಮಾಡ್ಬೇಕಿಲ್ಲಿ. ಓ ಮಿಷಿನ್ಗೆ, ಮಿಷಿನ್ಗೆ ಗಂಟೆ ಸೆಟ್ ಮಾಡೋದು. ಎಷ್ಟು ಗಂಟೆ ಈಗ ಒಂದು ಇಪ್ಪತ್ ಇಪ್ಪತ್ತೈದು ಗಂಟೆ ಒಣಗಿಸಿದ್ರೆ 25 ಗಂಟೆಲೆ ಒಣಗ ಹಂಗ ಮಾಡ್ಬೇಕದ. ನೋಡು ಇಲ್ಲಿ ನೋಡು ಇದ್ರಲ್ಲಿ ಹೆಂಗೆ ಅಂತ ಅಂದ್ರೆ ಶಂಕರಣ, ಈಗ ಮೊದಲು ನೀನ್ ಹೇಳ್ತಿದ್ದಲ್ಲ ಆಗ್ಲೇ ಕಾಲ್ ಆಡ್ತಿದ್ರು ಅಂತ ಹೇಳ್ಬಿಟ್ರು. ಈ ಕಾಲ್ ಆಡೋದು ಬಾರಿ ಮುಖ್ಯ. ಹೌದು, ಕಾಲ್ ಆಡ್ಲಿಲ್ಲ ಅಂತ ಅಂದ್ರೆ ಮೇಲ್ಗಡೆ ಚೆನ್ನಾಗಿ ಒಣಗ್ಬಿಡ್ತವೆ, ಒಳಗಡೆ ಉತ್ತರಲ್ಲಿ ತೇವಾಂಶ ಉಳ್ಕೊಂಡು ಅದು ತೊಂದರೆ ಕೊಡ್ತದೆ, ಬೂಸ್ಟ್ಲು ಬರೋದು ಈ ತರದೆಲ್ಲ ಆಯ್ತದೆ ಅಂತ ಅಂತ ಅನ್ಕೊಂಡು ಕಾಲ್ ಆಡ್ತಾರೆ. ಈ ಡ್ರೈಯರ್ ಅಲ್ಲಿ ಆದ್ರೆ ಹೆಂಗೆ ಅಂತ ಅಂದ್ರೆ ಅದು ತಿರುಗ್ತಾ ಇರ್ತದೆ ಯಾವಾಗ್ಲೂ. ಓ ಮ್ಯಾಕೆ ಕೆಳಿಕೆ ಮಾಡ್ತದೆ 24 hours ಕಾಲ್ ಆಡದಂಗೆ, ಅದು ಕಾಲ್ ಆಡದಂಗೆ. ಹಂಗೆ ಒಂದ್ 20 ಗಂಟೆ ಹೇಳಿದ್ನಲ್ಲ ನಾನು, 20 ಗಂಟೆ 22 ಗಂಟೆ ಅಷ್ಟು ಗಂಟೆನಲ್ಲಿ ಒಣಗ್ಸೋ ಹಂಗೆ ನಾವು ತಯಾರಿ ಮಾಡ್ಬೇಕಾದ ಆತರ ಸೆಟ್ ಮಾಡ್ಕೋಬೇಕು. ನನಗೆ ಇವತ್ತೇ ಒಣಗ್ಬೇಕು ಒಂದ್ 5-6 ಗಂಟೆಲಿ ಅಂತ ಒಣಗಿಸ್ಬಿಟ್ರೆ ನಾನು ಅವಾಗ್ಲೇ ಹೇಳಿದ್ನಲ್ಲ ಆತರ ತೊಂದರೆ ಆಗುತ್ತೆ. ಆಯ್ತಾ, ಇದು ಒಂದು. ಆಮೇಲೆ ಕಾಲ್ ಆಡೋದೈತಲ್ಲ ಶಂಕರಣ್ಣ, ಈ ನೋಡು ನೀನು ಕಾಫಿ ತೋಟದಲ್ಲಿ ಕಣ ಮಾಡಿರ್ತಾರೆ, ಎಲ್ಲ ಸಿಮೆಂಟ್ ಅಲ್ಲಿ ಮಾಡಿರ್ತಾರೆ, ಅಲ್ಲಿ ಕಾಲ್ ಆಡೋದು ಅಷ್ಟು ಸುಲಭ ಅಲ್ಲ, ಕಾಲೆಲ್ಲ ಸೌದೋಯ್ತಾವ ಹಂಗೆ. ಅದಕ್ಕೆ ಅದೇನ್ ಮಾಡೋರು ಏನೇನೋ ಮಾಡೋರು, ಸರಿ ಕಾಲ್ನೇ ಆಡ್ತಿರ್ಲಿಲ್ಲ, ಹಿಂಗೆಲ್ಲ ಆಗುತ್ತೆ. ಈ ಕಾಲ್ ಆಡಕ್ಕೂ ಮಿಷನ್ ಬಂದ ಮತ್ತೆ ನೋಡು, ನಾವ್ ಹೆಂಗ ಹಿಂಗ್ ಕಾಲ್ ಆಡದೆ ಬೇಡ, ಕಾಲ್ ಆಡೋದೇ ಬೇಡ, ಹಿಡ್ಕೊಂಡು ಹೋಗ್ಬಿಟ್ರೆ ಅದ್ರ ಪಾಡ್ಗೆ ಅದೆಲ್ಲ ಕರಡಿಕೆ ಆಗ್ತದೆ. ಯಾಕೆ ಹೇಳ್ದೆ ಅಂದ್ರೆ ಶಂಕರಣ್ಣ, ನಾನು ಈ ತರದವೆಲ್ಲವ ಟೆಕ್ನಾಲಜಿ ಬಂದವೆ, ಅದನ್ನೆಲ್ಲ ಕೃಷಿ ಮೇಲೆ ನೋಡಬಹುದು. ಈಗ ಏನ್ ಅನ್ಕತ್ತಾರೆ ಅಂತ ಅಂದ್ರೆ ಸುಮಾರು ಜನ, ಈಗ ಒಂದು ಡ್ರೈಯರ್ ಅಂತ ಅಂದ್ರೆ ಏ ಅದಕ್ಕೆ 1 ಲಕ್ಷ ಹಾಕ್ಬೇಕು, ಹಾಕ್ಬೇಕು ಅಂದ್ರೆ ಎಲ್ಲ ಒಂದೇ ತರ ಇರಕ್ಕಿಲ್ಲ, ಎಷ್ಟು ಸೈಜು ಅದಕ್ಕೆ ತಕ್ಕನಾಗಿರ್ತವೆ. ಒಂದು 50 ಕ್ವಿಂಟಾಲು, ಒಂದು 100 ಕ್ವಿಂಟಾಲು, ಹಿಂಗೆ 50,000 1,00,000 ಹಿಂಗೆಲ್ಲ ಇರ್ತವೆ ಶಂಕರಣ್ಣ. ಅದಷ್ಟೊಂದು ಹಾಕ್ಬೇಕು ಅಂತಾರೆ ಬಂಡವಾಳ ಹಾಕಿ ಅಂತ. ನೋಡು ಈಗ ಹೆಚ್ಚು ಕಮ್ಮಿ ಒಂದು ಚೀಲ ಕಾಫಿ ಅಂತ ಅಂದ್ರೆ ಈಗ 15,000 ರೂಪಾಯಿ ಅಂತೂ ಇದ್ದೇ ಇದೆ ಮಿನಿಮಮ್, ಒಳ್ಳೆ ರೇಟ್ ಐತೆ. ಆಯ್ತಾ, 10 ಚೀಲ ಕಾಫಿ ವ್ಯವಹಾರ ಅಷ್ಟೇ, 1,50,000. ಈಗ ಎಷ್ಟೆಷ್ಟು ಬಂಡವಾಳ ಹಾಕಿರ್ತೀವಿ, ನಮಗೆ ಬಂಡವಾಳು ಬರ್ತಾ ಇರ್ತದೆ. ಆದ್ರೆ ಇದು ಒಂದ್ಸರಿ ಕೊಟ್ಬಿಡೋದಲ್ಲ, ದಿನ ವರ್ಷ ವರ್ಷ ಕೊಡ್ಬೇಕಾಗಿಲ್ವಲ್ಲ, ಅಂದ್ರೆ ಒಂದ್ಸಲ ಇನ್ವೆಸ್ಟ್ ಮಾಡೋದು ಅಂತಾರಲ್ಲ ಹಂಗೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರಲ್ಲ, ಆತರ ಮಾಡ್ಕೊಂಡ್ರೆ ಶಂಕರಣ್ಣ ಇದು ಭಾರಿ ಅನುಕೂಲ. ಬುದ್ಧಿವಂತರ ಲಕ್ಷಣ, ಬುದ್ಧಿವಂತರ ಲಕ್ಷಣ ಮಾಡ್ಕೋಬೇಕು. ಯಾಕೆಂದ್ರೆ ಈಗ ಹೇಳಕ್ಕಾಗಲ್ಲ ಶಂಕರಣ್ಣ, ಹೌದು ಈ ನೋಡು ಈಗ ಮೊದ್ಲೆಲ್ಲವ ಅಕ್ಟೋಬರ್ ನವೆಂಬರ್ ಶುರು ಆಯ್ತು ಅಂತ ಅಂದ್ರೆ ಚಳಿ ನಮಗೆ ಬರೀ ನೀರ್ ಬಿಡೋದೇ ಆಗೋದು. ಹೌದೌದೌದೌದು, ಯಾಕೆ ಹೇಳೋ ಭೂಮಿ ಮೇಲೆ ಸೇರ್ಕೊಂಡಂಗ ಆಗೋದು, ಪೂರ್ತಿ ಬಿಸಿಲು ಬೆಳಗ್ಗೆ ಹೊತ್ತಲ್ಲವ, ಇನ್ನ ಹೊತ್ತರಲ್ಲೇ ಪೂರ್ತಿ ಕೊರೆ, ಇದಾಗಿ ನೀರಲ್ಲವ ಆವಿ ಆಗ್ಬಿಡೋದು, ತೇವಾಂಶ ಎಲ್ಲ ಆವಿ ಆಗ್ಬಿಡೋದು. ನಮ್ಗೆ ಯಾವ್ದೇ ಇದ್ರು ತೆಂಗಿನಕಾಯಿ ಇರ್ಲಿ, ಅಡಕೆ ತೋಟ ಇರ್ಲಿ, ಮಾವಿನ ಇರ್ಲಿ, ಬರೀ 2 ದಿವಸ 3 ದಿವಸಕ್ಕೆ ಒಂದ್ಸರಿ ನೀರ್ ಬಿಡುತ್ತೆ. ಆಯ್ತಾ, ಈ ತರದ ಕೆಲಸ ಆಗೋದು. ಈಗ ನೋಡ ಪರಿಸ್ಥಿತಿ ಹೆಂಗಾಯ್ತೆ ಅಂದ್ರೆ, ಈಗ ವಾರದಲ್ಲಿ 7 ದಿವಸ ಇದ್ರೆ 4 ದಿವಸ ಮಾಡಿ ಮುಚ್ಕೊಂಡಿರ್ತದೆ. ಆಯ್ತಾ, 3 ದಿವಸ ಬಿಸಿಲು, 3 ದಿನದಲ್ಲೂ ಒಳ್ಳೆ ಬಿಸಿಲು ಸಿಗ್ಬೇಕಲ್ಲ ನಮ್ ಕಾಲ ಅಡಕ್ಕೆ, ಒಳ್ಳೆ ಬಿಸಿಲು ಸಿಗ್ಬೇಕು. ಹಂಗೆ ಈ ತರವ ಬದಲಾವಣೆ ಐತೆ ಇವಾಗ, ಬದಲಾವಣೆ ಆಗಿರೋದ್ ತಕ್ಕನಾಗಿ ಈಗ ನಮ್ಗೆ ಬಿಡು ನಾನು ಇದ್ ಮಾಡ್ತೀನಿ ಕಾಲ ಆಡ್ತೀನಿ ಅಂತ ಅಂದ್ರೆ ಆಗ್ತಲ್ಲ. ಇಂಥವೆಲ್ಲ ಮಾಡ್ಕೊಳ್ಳೋದ್ರಿಂದ ಅನುಕೂಲ ಅಂತ ಹೇಳ್ಬಿಟ್ಟು ಇಂಥವೆಲ್ಲ ತಿಳ್ಕೊಬೇಕು ಅಂತ ಅಂದ್ರೆ ಈಗ ಅಲ್ಲಿಗೆ ಹೋಗ್ಬೇಕು ನೋಡಪ್ಪ, ಕೃಷಿ ಮೇಳಕ್ಕೆ. ಕೃಷಿ ಮೇಳಕ್ಕೆ ಹೋಗ್ಬೇಕು ಈಗ, ಎಲ್ಲಿ ಗೊತ್ತಾಯ್ತು ನಮ್ಗೆ? ಅಲ್ಲ, ಈಗ ನಿನ್ನೊಂದು ವಿಚಾರ ಏನ್ ಗೊತ್ತಾ, ನಿನ್ನಂತ ತಿಳಿದಿರೋರ ಹತ್ರ ನಮ್ಮ ಸ್ನೇಹ ಇರೋತ್ತಿಗೆ ತಿಳ್ಕೊಬಹುದು. ಈಗ ನಮ್ಗೆ ನಿನ್ನಂತ ಸ್ನೇಹ ಇಲ್ಲ ಅಂದಿದ್ರೆ ಹೆಂಗಪ್ಪ ತಿಳ್ಕೊಳಕಾಯ್ತಿತ್ತು? ಹೇಳ್ತಾ ಇದ್ದೆ ನಾನು, ಈಗ ಯಾರೇ ಏನೇ ಫ್ಯಾಕ್ಟರಿ ಮಾಡಿದ್ರು ಮೀನಕ್ಕ ಮನೆಗೆ ತಂದು ತೋರ್ಸಕಾಯ್ತದ ಮಾಡಿದ್ವಿ ಹಿಂಗೆ ಅಂತ ಹೇಳ್ಬಿಟ್ಟು ಹಾಕಲ್ಲ. ಹೌದು, ಇಂತ ಕಡೆ ಇರ್ತಾವ, ಅಲ್ಲಿಗೆ ಹೋಗು ನೋಡ್ಕ ಬಾ, ಬೇಕಾದ್ರೆ ತಗಬಾ, ಇಲ್ವಾ ತಿಳ್ಕೊಂಡು ನೋಡ್ಕಬಾ ಅಂತ ಹೇಳ್ಬಿಟ್ಟು ಡೇಟ್ ಇನ್ನೊಂದ್ಸಲ ಎಷ್ಟ್ ಸಲ ಹೇಳುತ್ತೆ, ಅಲ್ಲಿ ಪ್ರಾತ್ಯಕ್ಷಿಕ ಐತೆ ಹೋಗುವ ಬನ್ನಿ, ಇಲ್ಲಿ ಐತೆ ಬನ್ನಿ ಅಂತವಕ್ಕೆಲ್ಲ ವಸಿ ಅಟೆಂಡ್ ಮಾಡ್ತಾ ಇದ್ರೆ ನಮಗೂ ವಸಿ ತಿಳಿತದೆ. ಹಿಂಗೆ ಶಂಕರಣ್ಣ ಅನೇಕ ತರದಲ್ಲಿ ಬೇರೆ ಬೇರೆ ಬೇರೆ ಬೇರೆ ತರದಲ್ಲಿ ಹೇಳ್ಕೊಡ್ತಾರೆ. ಈಗ ಬರೀ ನಾನು ಇಷ್ಟೊತ್ತವರೆಗೂ ಹೇಳೋದು ಬರೀ ಕೊಡಗಿಂದು, ನಮ್ ಚಾಮರಾಜನಗರದಲ್ಲಿ ಅದರದೇ ಬೇರೆ ವೈವಿಧ್ಯತೆ. ಆಯ್ತಾ, ಚಾಮರಾಜನಗರ ಆ ಕಡೆಗೆ ಹೋಗ್ಬಿಟ್ರೆ ಅರಿಶಿನ, ಅರಿಶಿನ ಸಿಕ್ಕಾಪಟ್ಟೆ ಬೆಳೀತಾರೆ, ನಾವು ಶುಂಠಿ ಬೆಳೆದಂಗೆ ಅರಿಶಿನ ಬೆಳೀತಾರೆ. ನಿನ್ ಆಸ್ತಿಕ್ ಬಂದ್ರೆ ಇಲ್ಲಿ ಶುಂಠಿ ಬರೀಯ, ಆಲೂಗಡ್ಡೆ, ಮೆಕ್ಕೆಜೋಳ, ಆಮೇಲೆ ಇವು ಅಡಿಕೆ, ತೆಂಗು ಇಂಥವೆಲ್ಲ ಜಾಸ್ತಿ ಬೆಳೆಯುವಂತದ್ದು, ಟೊಮೆಟೊ ಇಂಥವೆಲ್ಲ ಬೆಳೆಯುವಂತ ತರಕಾರಿ. ಅದಕ್ಕೆಲ್ಲ ಏನೇನು ಹೊಸ ಹೊಸ ತಂತ್ರಜ್ಞಾನ ಬಂದವೆ ಅವೆಲ್ಲ ತಿಳ್ಕೊಬೇಕು ಅಂತ ಅಂದ್ರೆ ಅಲ್ಲಿ ಹೋಗ್ಬೇಕು ಶಂಕರಣ್ಣ. ಅಲ್ಲಿ ನೋಡು ಈಗ ಸುಮ್ ಸುಮ್ನೆ ಮಾಡಕ್ಲ ಕೃಷಿ ಮೇಳ ಅಂತ ಅಂದ್ರೆ ಅವರು ಒಂದ್ ಚೌಕಟ್ ಹಾಕತ್ತಾರೆ ಈ ವರ್ಷದಲ್ಲಿ, ಇಂಥದಕ್ಕೆ ಜಾಸ್ತಿ ಪ್ರಾಧಾನ್ಯತೆ, ಇದು ತಿಳಿಬೇಕು ಜನಕ್ಕೆ, ಜನಕ್ಕೆ ಗೊತ್ತಾಗ್ಬೇಕು ಇದು ಅಂತ. ಹಂಗೆ ಸುಮಾರು ಇರ್ತವೆ ಶಂಕರಣ್ಣ. ಅಲ್ಲೇ ನೋಡೋ ನೀ ಸುಮಾರು ಇರ್ತವೆ ಅಂತ ತಕ್ಷಣ ನಂಗೆ ಒಸಿ ನೆನಪಾಯ್ತು, ನಮ್ಮ ಫ್ರೆಂಡ್ ಒಬ್ರು ಈ ಮೊಬೈಲ್ ನಾಗ ಏನೋ ಒಂದು ಕಳಿಸಿದ್ರು, ಈ ವಾಟ್ಸಪ್ ವಾಟ್ಸಪ್ ಅಂತಾರಲ್ಲ ಅದೆಲ್ಲ ಒಂದು ಮೆಸೇಜ್ ಕಳಿಸಿದ್ರು. ಆ ಮೆಸೇಜ್ ನಾಗೆ ಯಾಕೋ ಹಿಂಗೆ ತೆಗೆದು ನೋಡ್ತೀನಿ, ಈ ಕೃಷಿ ಮೇಳದ ಕಳ್ಸವ್ರೆ ಮೀನಾಗ ಡೇಟ್ ಏನೋ ಸ್ವಲ್ಪ ಜರಿಯಾಗಿ ಜಪ್ತಿ ಇಟ್ಕ ಹೇಳು ಮತ್ತೆ. December 5, 6, 7 ಅಂತಂದ್ರೆ ಈಗ ಬತ್ತದಲ್ಲ ಮುಂದಿಂದು ಶುಕ್ರವಾರ ಶುಕ್ರವಾರ ಶನಿವಾರ ಭಾನುವಾರ ಮೂರ್ ದಿನ ಕೃಷಿ ಮೇಳ ಮಂಡ್ಯದಾಗ ನಡೀತೈತೆ. ಅಲ್ಲಿದ್ದು ವಿಶೇಷ ಆಕರ್ಷಣೆಗಳು ಏನು ಅಂತ ಅನ್ನೋದನ್ನು ಈಗ ನಂಗೆ ಕಳಿಸಿದ್ರು ನೋಡು ಮೆಸೇಜ್. ಹ್ಮ್, ಸಮಗ್ರ ಕೃಷಿ ಮಾಡ್ಬೇಕು, ಸಮಗ್ರ ಒಬ್ಬ ರೈತ ಆದವನು ಸಮಗ್ರ ಕೃಷಿಯನ್ನ ಯಾಕೆ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಏನೇನೆಲ್ಲ ಇರ್ಬೇಕು ಅದ್ರಲ್ಲಿ, ಆಗ ಅವ್ನು ಸುಸ್ಥಿರ ಹೆಂಗಾಯ್ತಾನೆ ಅಂತ ತಿಳ್ಕೊಳಕ್ಕೆ. ಎರಡನೇದು ಈ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಪದ್ಧತಿಗಳು. ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಬರೀ ಈ ರಾಸಾಯನಿಕ ಹಾಕಿ ಹಾಕಿ ಕೀಟನಾಶಕ ಹೊಡೆದು ಆಯ್ತಾ, ಬೆಳೆನೂ ಹಾಳು, ನಮ್ಮ ಆರೋಗ್ಯನೂ ಹಾಳು, ನಮ್ಮ ಭೂಮಿ ಮಣ್ಣು ಹಾಳಾಗ್ಬಿಡ್ತದೆ. ಹಂಗಾಗಿ ನಾವು ಸಾವಯವ ಕೃಷಿ ಯಾಕೆ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಇನ್ನು ಇದಕ್ಕೆ ಆದಂತ ಕೆಲವು ನೈಸರ್ಗಿಕ ಪದ್ಧತಿಗಳು ಇರ್ತಾವಲ್ಲ, ಇದ್ ಮಾಡೋದಂಗೆ ಅಂತ. ಮೂರನೇದು ನೋಡು, ಬಹಳ ಮುಖ್ಯವಾಗಿ ದೇಸಿ ತಳಿಗಳ ಪ್ರಾತ್ಯಕ್ಷಿಕೆ. ಈಗ ನಮ್ದು ರಾಸುಗಳವಲ್ಲ, ನಾಟಿಯಸು, ಇಂತ ನಮ್ ದೇಸಿ ತಳಿಗಳನ್ನ ಈಗ ಇಲ್ವೇ ಇಲ್ಲ ಎಲ್ಲೋರು, ಈಗ ದನಗಳೇ ಕಡಿಮೆ ಆಗ್ಬಿಟ್ಟೋಗ್ಬಿಡು. ಹಂಗಾಗಿ ಇದನ್ನ ಉಳಿಸ್ಬೇಕು, ಬೆಳೆಸ್ಬೇಕು, ಸಾಕ್ಬೇಕು ಅನ್ನೋದನ್ನ ತಿಳಿಸ್ತಾರೆ. ಮತ್ತೆ ಇದರಿಂದ ಏನೇನು ಉಪಯೋಗ ಆಯ್ತದೆ, ಅದು ಬಾರಿ ಇಂಪಾರ್ಟೆಂಟ್ ಶಂಕರಣ್ಣ, ಹೋಗ್ಲೇಬೇಕದಕ್ಕೆ. ಹೌದೌದು, ಯಾಕೆಂತಂದ್ರೆ ಎಲ್ಲ ದನೆಲ್ಲ ಕಡಿಮೆ ಆಯ್ತವೆ, ಜನ ಜಾಸ್ತಿ ಆಯ್ತವ್ರೆ ದನ ಕಡಿಮೆ ಆಯ್ತವೆ. ಹೌದೌದು, ಮೊದಲೆಲ್ಲ ದನ ಜಾಸ್ತಿ ಇದ್ದು ಜನ ಕಡಿಮೆ ಇದ್ರು, ಜನ ಕಡಿಮೆ ಇದ್ರು, ಈಗ ದನನೇ ಇಲ್ವೇ ಇಲ್ಲ, ಜನ ಕಡಿಮೆ ಆಗೋದ್ರು. ಇದಕ್ ನೋಡು ಪೂರ್ವಕವಾಗಿ ಸುಧಾರಿತ ಮೇವಿನ ತಳಿಗಳೇನು, ಅದನ್ನ ಯಾವ ತರ ಟೆಕ್ನಾಲಜಿಲಿ ಬೆಳಿಬಹುದು ಅಂತ. ಅದಾದ್ಮೇಲೆ ನೋಡು ಮುಖ್ಯವಾಗಿ ಈಗ ನೂತನ ತಳಿ ಅಂದ್ರೆ ಹೊಸ ಹೊಸದಾಗ ಯಾವ್ಯಾವ ತಳಿ ಬಂದವೆ, ಅದನ್ನ ಯಾವ್ದೆಲ್ಲ ಟೆಕ್ನಾಲಜಿನ ಬಳಸ್ಕೊಂಡು ನಾವು ಅದನ್ನ ಬೆಳಿಬಹುದು. ಆಗ್ಲೇ ಹೇಳಿದಲ್ಲ, ಹೆಚ್ಚಿಗೆ ನಮಗೆ ಇಳುವರಿ ಕೊಡಬೇಕು, ಕಡಿಮೆ ದಿನಕ್ಕೆ ಬರಬೇಕು, ಜಾಸ್ತಿ ಯೂಸ್ ಟೈಮು ಹಿಡಿಬಾರ್ದು ಅದಕ್ಕೆ ಅಂತದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ನೋಡಣೆಯ, ಮಣ್ಣು ಮತ್ತು ನೀರನ್ನ ಯಾವ ತರ ಸಂರಕ್ಷಣೆ ಮಾಡಬೇಕು. ಈಗ ಸಂರಕ್ಷಣೆ ಮಾಡೋದೆ ಬಹಳ ಮುಖ್ಯ. ಈಗ ಸಂರಕ್ಷಣೆ ಮಾಡಲಿಲ್ಲ ಅಂತಂದ್ರೆ ಈಗ ನಮ್ಮ ಮುಂದಿನ ಪೀಳಿಗೆಗೆ ಇರಕ್ಕಲ್ಲ, ನಾವೇ ಈಗ ಹಾಳು ಮಾಡ್ಬಿಟ್ರೆ ನಮ್ಮ ಮುಂದಿನ ಪೀಳಿಗೆಗೆ ಏನ್ ಇರ್ತದವ. ಅದ್ರ ಜೊತೆಗೆ ನೋಡು, ಹಣೆ ಹೇಳ್ದಂಗೆ ಆಗ್ಲೇ ಕಾಫಿ ಮತ್ತೆ ಸಾಂಬಾರ್ ಬೆಳೆದು ತಂತ್ರಜ್ಞಾನ. ಈಗ ಎಲ್ಲಕ್ಕಿಂತ ಮುಖ್ಯವಾಗಿ ನೋಡಿ, ಈಗ ಯಾರ್ಯಾದ್ರೂ ಈಗ ತೋಟಗಾರಿಕೆ ಬೆಳೆ ಬೆಳಿತೀನಿ, ತೋಟಗಾರಿಕಾ ಬೆಳೆ ಬೆಳಿತೀನಿ ಅಂತಾರಲ್ಲ, ಅದರಲ್ಲಿ ಹೈಟೆಕ್ ತೋಟಗಾರಿಕೆ ಮಾಡೋದು ಹೆಂಗೆ. ಆಮೇಲೆ ಈಗ ಇನ್ನೊಂದು ಹೊಣೆಯ, ನಾನು ಈಗ ಒಂದ್ ಸ್ವಲ್ಪ ದಿನದಲ್ಲಿ ಯಾವ್ದೊಂದು ಫಂಕ್ಷನ್ ಹೋದಾಗ ಬುರ್ರ ಅಂತ ಒಂದ್ ಸೌಂಡ್ ಬಂದ್ಬಿಡ್ತು ತಲೆಮೇಗೆ, ನಾನು ಇಲ್ಲೇ ಯಾವ ಜೀರುಂಡೆ ಬಂದು ಅಂತ. ಒಂದ್ ಫಂಕ್ಷನ್ ಹೋಗಿರೋದು, ಯಾವ್ದೊಂದು ಹಾಲ್ನ ಕೂತಿದೀನಿ, ಬುರ್ರ ಅಂತ ಸೌಂಡ್ ಬಂದ್ಬಿಡ್ತು ಪ್ಯಾನೋದಂಗೆ. ಜೀರು ಬಂದ್ರೆ ಬರ್ಲಿ, ಜೇರುಳ ಬಂದ್ಬಿಟ್ಟು ಕಂಚಕ್ರಣ ಅಲ್ಲ, ಹಂಗ್ ಬುರ್ರ ಅಂತ ಸೌಂಡ್ ಬಂದ್ಬಿಡ್ತು ಅಂತ. ಏನಂತ ಹಿಂಗ್ ತಲೆ ಎತ್ ನೋಡ್ತೀನಿ, ಯಾವ್ದೊಂದು ಚಿಕ್ಕದ್ ಪ್ಯಾನ್ ತಿರ್ದಂಗ್ ತಿರುಗ್ತೈತೆ, ಗಾಬರಿ ಆಗ್ಬಿಡ್ತು, ಕೈಪೈ ಏನಾರು ಎಟ್ಟಿಟ್ಟು ಏನಾರು ಏಟಾದತ್ತು ಅಂತ ನೋಡಿದ್ರೆ. ಅದೆಂತದ್ದು ಈ ಎಂತ ಮದ್ವೆ ಫಂಕ್ಷನ್ ಆಗಿ ವಿಡಿಯೋ ಮಾಡ್ತಾರಲ್ಲ, ಅದ್ರಲ್ದು ವಿಡಿಯೋ ಮಾಡ್ತಾರಂತೆ, ಡ್ರೋನ್ ಡ್ರೋನ್ ಅಂತವ ಅಂತ. ಅಂತ ಡ್ರೋನ್ ಈಗ ನಮ್ ಕೃಷಿ ಬಳಕೆ ಮಾಡುದು, ಡ್ರೋನ್ ಡ್ರೋನ್ ಕ್ಯಾಮ್ರಾ ಅಂತವ, ಇರ್ಬೇಕು ಅಂತದನ್ನ ಬಳಸ್ಕೊಂಡು. ಕ್ಯಾಮ್ರಾ ಅಲ್ಲ ಇಲ್ಲಿ, ಸಿಂಪರಣೆ ಯಂತ್ರ ಅಂತೆ. ಡ್ರೋನ್ ಬಳಸ್ಕೊಂಡು ನಾವು ಕೃಷಿನಲ್ಲಿ ಹೆಂಗೆ ಈ ಗೊಬ್ಬರ ಪೊಬ್ಬರ ಹಾಕೋದು, ಔಷಧಿ ಪೌಷ್ಟಿ ಹೊಡೆಯೋದು ಅನ್ನೋದನ್ನ ಬಳಸ್ತಾರ ಅಂತ. ಆಯ್ತಾ, ಇದ್ರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಏನಯ್ಯ, ಈಗ ನೋಡು, ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಹಳಬರು ಹಿರಕರು ಎಲ್ಲ ಅದನ್ನ ಬೆಳಿತಿದ್ರು ತಿಂತಿದ್ರು, ಈಗ ಸಿರಿಧಾನ್ಯ ಎಲ್ಲ ಮರ್ತೆ ಬಿಟ್ಟಿದೀವಿ. ಈಗ ಸಿಟಿನಾಗಂತೂ ಪ್ಯಾಟರ್ನ್ ಆಗಿ ಅಂಗಡಿಗೆ ಹೋಯ್ತಾರೆ, ಅದೈತಾ ಇದೈತಾ ಅದ್ರ ಪುಡಿ ಐತೆ ಇದ್ರ ಕಾಳೈತಾ ಅಂತ ಹೇಳ್ತಾ ಇರ್ತಾರಲ್ಲ, ಅದನ್ನ ಬೆಳೆಯೋದಂಗೆ ಅಂತ ಸಿರಿಧಾನ್ಯದೈತೆ. ಆಯ್ತಾ, ಇದ್ರ ಜೊತೆಗೆ ಸುಧಾರಿತ ಕೃಷಿ ಮಾಡೋದಂಗೆ, ಎಲ್ಲಕ್ಕಿಂತ ಮುಖ್ಯವಾಗಿ ನಾವು ಅರಣ್ಯ ಕೃಷಿ ಮಾಡ್ಬೇಕು ಅಂತ ಹೇಳ್ತಾರಲ್ಲ, ಹಂಗಾಗಿ ಅರಣ್ಯ ಕೃಷಿ ಮತ್ತೆ ಅದ್ರ ಉತ್ಪನ್ನ ಜೊತೆಗೆ ನೋಡು. ಲಾಸ್ಟ್ ನಾಗ ಒಂದ್ ವಿಚಾರ ಏನ್ ಗೊತ್ತಾ ಮೀನಕ, ಸೆಕೆಂಡರಿ ಕೃಷಿ ಮಾಡೋದಂಗೆ ಅಂತ ಹೇಳ್ತಾರ. ನೋಡು, ಸೆಕೆಂಡರಿ ಕೃಷಿ ಅಂದಾಗ ನೀನು ಕೃಷಿ ಒಳಗೆ ಇನ್ನೊಂದು ಕೃಷಿ ಮಾಡೋದಂತಲ್ಲ. ಅಂದ್ರೆ ಈಗ ಅದ್ರಲ್ಲಿ ಮುಖ್ಯವಾಗಿ ನಾವ್ ಯಾವ್ದೇ ಒಂದು ಉತ್ಪನ್ನ, ತೆಂಗು ಅಂತ ತಗೋ, ಅದು ಬರೀ ಹಾಲು ಅಂತ ತಗ, ಬರೀ ಅಷ್ಟೇ ಬಳಸ್ಕೊಂಡ್ರೆ ಸಾಲದು. ಆಯ್ತಾ, ತೆಂಗಿನಲ್ಲಿ ಏನೆಲ್ಲ ಮಾಡಬಹುದು, ಮೌಲ್ಯವರ್ಧನೆ ಮಾಡೋದು, ಸಂಸ್ಕರಣೆ ಮಾಡೋದು, ಮತ್ತೆ ಅದನ್ನ ನಾವ್ ಹೆಂಗೆ ಮಾರಾಟ ಮಾಡೋದು, ಇದೆಲ್ಲ ಇರ್ತದಲ್ಲ ನೋಡಕ್ಕೆ. ಜೊತೆಗೆ ರೇಷ್ಮೆ ಐತೆ, ಪಶು ಸಂಗೋಪನೆ, ಹೈನುಗಾರಿಕೆ, ಕುರಿ ಕೋಳಿ ಆಡು ಮೀನು ಇದೆಲ್ಲ ಸಾಕದ್ ಹೆಂಗೆ ಅನ್ನೋದ್ರದ್ದು ಪ್ರಾತ್ಯಕ್ಷಿಕ ಇರ್ತದ ನೋಡು. ಸಂಕ್ರಣ ಬಹಳ ಚಂದಕೈತ್ ಬಿಡು. ಸುಧಾರಿತ ಮೇವು ಅನ್ನೋದು ನನ್ ಕಿವಿ ಚುರುಕಾಬಿಡ್ತು. ನಾಟಿ ಹಸುಗಳಿಗೆ ಒಳ್ಳೆ ಮೇವು ಅಂತೂ ಅಲ್ಲಿ ತಿಳ್ಕೊಂಡ ಬಂದಂಗಾಯ್ತದೆ, ಏನೇನ್ ಕೊಡ್ಬೋದು ಅಂತ. ಅದ್ರ ಬೀಜಗಳು ಸಿಗ್ತವೆ, ಆ ಬೀಜಗಳು ತಂಕೊಂಡು ಹಾಕಬಹುದು. ಆಮೇಲೆ ನೋಡೋಣ, ಇತ್ತೀಚೆಗೆ ಗಾಣಗಳು ಕಡಿಮೆ ಆಗೋದು. ಹೌದು, ಆಯ್ತಾ. ಈಗ ಮಂಡ್ಯ ಅಂತಂದ್ರೆ ಎತ್ತಿದ ಕೈ ಯಾಕಪ್ಪ, ಬೆಲ್ಲ. ಈಗ ರಾಸಾಯನಿಕ ಮುಕ್ತ ಬೆಲ್ಲವನ್ನ ಹೆಂಗೆ ತಯಾರು ಮಾಡೋದು ನೋಡು, ಬಹಳ ಮುಖ್ಯವಾಗಿ ಸಾವಯವ ಬೆಲ್ಲ. ಆಮೇಲೆ ಔಷಧಿ ಸಸ್ಯಗಳನ್ನೆಲ್ಲ ನಾವು ಬೆಳ್ಕೋಬೇಕು, ಅದನ್ನ ಹೆಂಗೆ ಬೆಳೆಯೋದು. ಆಮೇಲೆ ನೋಡು, ಈಗ ಕಳೆದ್ವಾರದಾಗೆ ಹೇಳ್ತಾ ಇದ್ದು, ಈಗ ಹಾಸನದಾಗೆ ಒಂದು ಈ ಕೃಷಿ ಕಾಲೇಜ್ನವರು ಈ ವಿಸ್ಮಯಕಾರಿ ಕೀಟಗಳನ್ನೆಲ್ಲ ಒಂದು ಪ್ರದರ್ಶನ ಮಾಡಿದ್ರು, ವಿಸ್ಮಯಕಾರಿ ಕೀಟ ಪ್ರಪಂಚ ಅಂತ ಹೇಳ್ಬಿಟ್ಟು. ಅಂತದನ್ನು ಕೂಡ ನೋಡು, ಮಂಡ್ಯದಲ್ಲಿ ನಡೀತಕ್ಕಂತ ಈ ಕೃಷಿ ಮೇಳದಾಗ ಇರ್ತದಂತೆ, ವಿಸ್ಮಯಕಾರಿ ಕೀಟ ಪ್ರಪಂಚ. ಜೊತೆಗೆ ಈ ಫಲಪುಷ್ಪ ಪ್ರದರ್ಶನ ಇರ್ತದಂತೆ, ಜೊತೆಗೆ ಮೀನಕ ಈಗಾಗಲೇ ಹೇಳ್ದಂಗೆ ಈ ನಮ್ಮ ನಾಟಿ ಹಸುಗಳದ್ದು ಪ್ರದರ್ಶನ, ಈಗ ಹಳ್ಳಿಕಾರ ಆಗಿರ್ಬೋದು, ಮಲ್ನಾಡ್ ಗಿಡ್ಡ ಆಗಿರ್ಬೋದು, ಇನ್ನೇನೇನವೆ ಇಂಥವೆಲ್ಲವ. ಜೊತೆಗೆ ನೋಡು, ಎಲ್ಲಕ್ಕಿಂತ ಮುಖ್ಯವಾಗಿ ಅಣ್ಣ, ನಮ್ದು ವಾತಾವರಣ ಬದಲಾವಣೆ ಆಗ್ತಿರೋದಕ್ಕೆ ಆ ವಾತಾವರಣಕ್ಕೆ ತಕ್ಕಂತೆ ನಾವು ಹೆಂಗ್ ಮಾಡ್ಬೇಕು ಅನ್ನೋದಕ್ಕೆ ಉಷ್ಣವಲಯ ಮತ್ತೆ ಅರೆ ಉಷ್ಣವಲಯದಲ್ಲಿ ಏನೆಲ್ಲ ಬೆಳೆಗಳನ್ನ ಬೆಳಿಬಹುದು. ಜೊತೆಗೆ ನೋಡಪ್ಪ, ಕಡೆದಾಗ ಒಂದು ಹೇಳ್ಬಿಡ್ತೀನಿ, ಅವ್ನು ಕಳಿಸಿರದಾಗ ಮೆಸೇಜ್ನಾಗ ಇದೊಂದೇ ಉಳ್ಕೊಂಡಿರೋದು, ಜೈವಿಕ ಇಂಧನ ತಂತ್ರಜ್ಞಾನನು ಅದನ್ನ ಯಾವ ತರ ಮಾಡ್ಬೇಕು, ಇಷ್ಟು ವಿಚಾರ ಅವ್ನು ಕಳ್ಸಿದ್ದಾಣೆಯ. ಹಂಗಾಗಿ ನಾನ್ ಅನ್ಕತೀನಿ, ಹೆಂಗಿರು ಏನು ಈಗ ಕಟಾವ್ ಪಟಾವ್ ಎಲ್ಲ ಸ್ವಲ್ಪ ತಡವೆಯ ನಂದು, ರಾಗಿ ಪಾಗಿ ಎಲ್ಲ ಇನ್ನು ಏನು ನಾನು ಕುಯ್ಯಕ್ ಹೋಗಿಲ್ಲ, ಜೋಳ ಮುರ್ಸಿದ್ದೆ, ಮಾರಾಟನು ಆಗೋಯ್ತು. ನೋಡಿ, ಜೋಳ ಅಂದಾಗ ಹೊಸಿ ಜಪ್ತಿ ಆಯ್ತು, ನಂದು ಹೊಸಿ ಕಡಿಮೆ ರೇಟ್ಗೆ ಹೋಗ್ಬಿಡ್ತು ಅಣ್ಣ. 1650 ಆಟೆಯ 600 ಅಂತಿದ್ದ, ಅಲ್ಲಿ 700-800 ಗಂಟೆ ಹೋಗಿತ್ತಂತೆ. ಕೊನೆಗೆ ಮೇಲೆ ಏನ್ ಮಾಡ್ತೀಯ, ಹೊಸಿ ತುರ್ತಾಗ್ಬಿಡ್ತಾ ದುಡ್ಡಿಂದು, ಹಂಗಾಗಿ ಎತ್ತಲಗೆ ಕೊಟ್ಬಿಟ್ಟೆ. ಆದ್ರೆ ಒಂದು ಮಾತ್ರ ನೀನ್ ಹೇಳಿದ ವಿಚಾರ ನೆನ್ಪಿಟ್ಕಂದೆ ಮಾಡಿದೀನಿ, ಮೂರನೇ ಒಂದ್ ಭಾಗ ಮಾಡಿದೀನಿ. ಎಷ್ಟಿತ್ತು? ಹ್ಮ್, ಅದ್ರಲ್ಲಿ ಈಗ ಒಂದೇ ಭಾಗ ಕೊಟ್ಟಿರೋದು, ಇನ್ನು ಎರಡ್ ಭಾಗ ಇಟ್ಕೊಂಡಿದೀನಿ. ಈಗ ಹೇಳ್ದಲ್ಲ ವಸಿ, ಅದ್ರಲ್ಲಿ ಮಂಡ್ಯದ್ದು ಏನುಂಟು ಏನಿಲ್ಲ ಅದ್ರಲ್ಲಿ, ನಾನು ಬರ್ತೀನಿ, ಹೋಗ್ ಬರೋಣ. ಅದ್ರ ಜೊತೆಗೆ ಈಗ ಅಣ್ಣಗೆ ನಂಗೊಂದು ವಿಚಾರ ಹೇಳ್ಬೇಕಣ್ಣ, ನೀನು ನಾನು ಆಗ್ಲೇ ಹೇಳ್ದೆ, ಈ ಮಣ್ಣು ಮತ್ತು ನೀರಿಂದ ಸಂರಕ್ಷಣೆ ಮಾಡ್ಬೇಕು, ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡ್ಬೇಕು ಅಂತ ಹೇಳಿ, ಈ ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಮಾಡ್ಬೇಕು ಅನ್ನೋದಾದ್ರೆ ಮಣ್ಣಿಗೆ ಅಂತ ಒಂದ್ ದಿನ ಇರ್ತದಲ್ವಾ? ಹೌದು, ಪ್ರತಿಯೊಂದಕ್ಕೂ ಒಂದೊಂದ್ ದಿನ ಇದ್ದಂಗೆ. ಅದು ಬಂದೇ ಬರ್ತಿದ್ದ ಚಕ್ರಣ, ಅದೇ ಹೇಳೋಣ ಈಗ ಅಂತಿದ್ದೆ ನಾನು. ನೀನೇ ನೆನಪಾಡದ್ರೆ ನೋಡು, ಈಗ December 5 ವಿಶ್ವ ಮಣ್ಣು ಆರೋಗ್ಯ ದಿವಸ ಅಂತ ಹೇಳ್ಬಿಟ್ಟು, ಶುಕ್ರವಾರ ವಿಶ್ವ ಮಣ್ಣು ಆರೋಗ್ಯ ದಿವಸ ಅಂತ ಅಂತಂದ್ರೆ ಮಣ್ಣಿನ ಬಗ್ಗೆ ನಾವು ಕಾಳಜಿ ವಹಿಸಬೇಕು. ಈಗ ನಮ್ದೇನಾದ್ರೂ ಆರೋಗ್ಯ ಕೆಡ್ತು ಅಂದ್ರೆ ಶಂಕರಣ್ಣ, ನಾವು ಆಸ್ಪತ್ರೆಗೋ ಡಾಕ್ಟರ್ ತಕ ಹೋಗ್ಬಿಟ್ಟು ನಾವು ಸರಿ ಮಾಡ್ಕೋತೀವಿ. ಮಣ್ಣಿಂದ ಕೆಟ್ಟೋಗ್ಬಿಟ್ರೆ ಬೆಳೆ ಬೆಳೆಯದಂಗೆ, ಬೆಳೆ ಬೆಳೆಯೋದನ್ನ ನಾವು ಇದ್ರತಾನೆ, ಮಣ್ಣೆ ಹಾಳಾಯ್ತು ಅಂತ ಅಂತಂದ್ರೆ ನಾವೇ ಹಾಳಾದಂಗೆ. ನೋಡು, ಒಂದ್ ರೈತ ಹೇಳಿದ ಮಾತಿದು, ಈಗ ನಾವು ಸತ್ರ ನಮ್ಮನ್ನ ಮಣ್ಣಿಗೆ ಹಾಕಿ ಅಂತ ಹೇಳ್ತಾರೆ. ಮಣ್ಣೆ ಸತ್ರ ಎಲ್ಗ ಹಾಕೋದು? ಆಯ್ತಾ, ಅದಕ್ಕೆ ಮಣ್ಣನ್ನ ಯಾವತ್ತು ನಾವು ಸಾಯಕ್ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಸಂರಕ್ಷಣೆ ಮಾಡ್ಬೇಕು ಅಂತ. ಸಂರಕ್ಷಣೆ ಮಾಡ್ಬೇಕು ಅಂದ್ರೆ ಅದಕ್ಕೆ ನಾವು ಏನು ಈ ಕೆಟ್ಟ ಗೊಬ್ಬರಗಳು ಹಾಕ್ಬಾರ್ದು, ಹಾಕಿ ನಮ್ಮ ಮಣ್ಣನ್ನ ಹಾಳು ಮಾಡ್ಕೋಬಾರ್ದು. ಈಗ ಮಣ್ಣಿನಲ್ಲಿ ಜೀವ ಐತೋ ಇಲ್ವೋ ಅನ್ನೋದು ಗೊತ್ತಾಗದ ಹೆಂಗೆ ಅಂತ ಅಂದ್ರೆ ಶಂಕರಣ, ಅದಕ್ಕೆ ಒಂದ್ 2-3 ತರದಲ್ಲವೆ. ಈಗ ಒಂದು ಮಣ್ಣಿನ ರಚನೆ ಅಂತ ಹೇಳಿ ಇರ್ತದೆ, ಅಂದ್ರೆ ಮಣ್ಣು ಹಿಂಗೆ ಇರಬೇಕು ಅದ್ರ ರಚನೆಯನ್ನ ಅಂತದ್ ಇರ್ತದೆ. ಅದ್ ಸ್ವಲ್ಪ ಏರುಪೇರು ಆದ್ರೂ ಅದು ಮಣ್ಣು ಪ್ರಯೋಜನಕ್ಕೆ ಬರಕಿಲ್ಲ, ಅಂದ್ರೆ ಅದರಲ್ಲಿ ಎಂತ ಇನ್ನು ಪೌಷ್ಟಿಕಾಂಶ ಇರೋದಿಲ್ಲ. ಅದೇ ಈಗ ಸೌಳು ಅವು ಇವು ಅಂತ ಅಂತಾರಲ್ಲಪ್ಪ, ಉಪ್ಪಿನಂಶ ಆಗೋದು ಇವೆಲ್ಲ ಆಗಿ ನೀನೇನು ಅಲ್ಲಿ ಬೆಳೆ ಬೆಳೆಯಕ್ ಹಾಕಲ್ಲ, ಅದು ಬರಡ್ ಆಯ್ತು ಅಂತ ಹೇಳ್ಬಿಟ್ಟು. ಬರಡ್ ಭೂಮಿ ಅಂತಾರಲ್ಲ ಆತರ ಬರಡ್ ಆಯ್ತು ಅದು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಶಂಕರಣ್ಣ. ಇದು ಒಂದು. ಎರಡನೇದು, ಮಣ್ಣಿಗೆ ಒಂದಷ್ಟು ರಾಸಾಯನಿಕ ಗುಣಧರ್ಮಗಳು ಅಂತ ಕರೀತಾರೆ. ಗುಣಧರ್ಮ ಅಂತ ಅಂತ ಅಂದ್ರೆ ಈ pH ಅವು ಇವು ಅಂತಾರಲ್ಲಪ್ಪ, ಅವೆಲ್ಲವ ರಸಸಾರ ಎಷ್ಟು ಪ್ರಮಾಣದಲ್ಲಿ ಐತೆ, ಅದು ಜಾಸ್ತಿ ಆಯ್ತೋ ಕಡಿಮೆ ಆಯ್ತೋ ಅಂತ ಹೇಳಿ ಅದನ್ನ ಒಂದೇ ಮಟ್ಟದಲ್ಲಿ ಇರಬೇಕು, ಒಂದೇ ಮಟ್ಟದಲ್ಲಿ ಇರಬೇಕು. ಇನ್ನ ನಾವು ಈ ಬೆಳೆ ಎಲ್ಲ ಮಾಡುವಾಗ ದೊಡ್ಡ ದೊಡ್ಡರೆಲ್ಲ ಹೇಳ್ತಾ ಇರ್ತಾರೆ, ನಮಗೆ ಪೋಷಕಾಂಶಗಳು 16 ಬೇಕು, 16 ಪೋಷಕಾಂಶಗಳು ಬೇಕು ಅಂತ ಹೇಳ್ತಾ ಇರ್ತಾರೆ. ಎಲ್ಲ ಎಲ್ಲಿರ್ತವೆ ಅಂತ ಅಂದ್ರೆ ಮಣ್ಣಲ್ಲಿ ಇರ್ತವೆ. ಅಂದ್ರೆ ನಾವು ಹೊರಗಡೆ ಏನ್ ಹಾಕದ್ ಬೇಕಾಗಿಲ್ಲ ಅಂತೀಯ? ಅಲ್ಲ ಅಲ್ಲ, ಇರ್ತವಲ್ಲಿ ಅವಿರ್ತದೆ, ಹೊರಗಡೆಯಿಂದ ಹಾಕ್ಬೇಕು, ಅದು ಕೆಲವು ಅದರಲ್ಲೇ ಇರ್ತವೆ, ನೀನ್ ಎಲ್ಲದನ್ನು ಹಾಕಂಗಿಲ್ಲ. ಅಂದ್ರೆ ಪರೀಕ್ಷೆ ಮಾಡಿಸ್ದಾಗ ಗೊತ್ತಾಯ್ತದೆ, ಪರೀಕ್ಷೆ ಮಾಡಿದಾಗ ಗೊತ್ತಾಗುತ್ತೆ ಅದ್ರಲ್ಲಿ ಯಾವ ಅಂಶ ಜಾಸ್ತಿ ಐತೆ ಗೊತ್ತಾಗುತ್ತೆ, ಅದನ್ನ ಹಾಕ್ಬಾರ್ದು. ನೋಡಿದ್ರೆ ಕಬ್ಬಿಣದ ಅಂಶ ಇರ್ತದೆ, ತಾಮ್ರದ ಇರ್ತದೆ, ಸುಣ್ಣದ ಅಂಶ ಇರ್ತದೆ, ಹಿಂಗೆ ಯಾವ್ಯಾವ ತರದ ಪೋಷಕಾಂಶ ಲಘು ಪೋಷಕಾಂಶ ಅಂತ ಕರಿತೀವೋ ಹೆಚ್ಚು ಕಮ್ಮಿ ಅವೆಲ್ಲ ಇರ್ತವೆ ಮಣ್ಣಾಗೆ, ಮಣ್ಣಿನಲ್ಲಿ. ಅವೆಲ್ಲವ ಎಷ್ಟು ಪ್ರಮಾಣದಲ್ಲಿ ಇರ್ಬೇಕು ಅಷ್ಟು ಪ್ರಮಾಣದಲ್ಲಿ ಇರ್ಬೇಕು, ಅವಿಲ್ಲ ಅಂತ ಅಂದ್ರೆ ಮಣ್ಣು ಎಡವಟ್ಟಾಗೈತೆ, ಇದರಲ್ಲಿ ಸತ್ವಾಂಶ ಇಲ್ಲ, ಸತ್ವಾಂಶ ಇಲ್ಲ ಅಂತ ಹೇಳ್ಬಿಟ್ಟು ಅರ್ಥ. ಆಮೇಲೆ ನೋಡು, ನೀನು ಪ್ರಪಂಚದಲ್ಲಿ ಯಾವ್ದೇ ಆಗ್ಲಿ ನಿನಗೆ ಬೇಕು ಅಂತ ಅಂತಂದ್ರೆ ಅದ ಮಣ್ಣಿನಲ್ಲೇ ಬೆಳಿಬೇಕು, ನೀನು ಯಾವ್ದನ್ನು ಉತ್ಪಾದನೆ ಮಾಡಕ್ಕಾಗಲ್ಲ ಆಹಾರ ಪದಾರ್ಥ ಯಾವ್ದನ್ನು. ನೀನು ಕಬ್ಬಿಣ ತಂದ್ಬಿಟ್ಟು ಇಷ್ಟು ದ್ರಾಡ ತಂದ್ಬಿಟ್ಟು ನಾನು ಮನೆ ಮಾಡಿದೀನಿ ಅಂತ ಅಂತ ಅಂತ ಅಂದ್ರು ಅದನ್ನು ಮಣ್ಣಿಂದ ತೆಗೆದಿರ್ತಾರ? ಬೇರೆ ಆಕಾಶದಿಂದ ಹೇಳಿಸಕಾಗಿಲ್ಲ ಮಣ್ಣಿನಲ್ಲೇ. ಹಂಗಾಗಿ ಇವತ್ತು ನಾವು ಕಣ್ಣಲ್ಲಿ ಏನ್ ಕಾಣ್ತೀವೋ ಅದೆಲ್ಲ ಮಣ್ಣಿಂದಲೇ ಬಂದಿರೋದು, ಅದಕ್ಕೋಸ್ಕರವ ಮಣ್ಣಿನ ಆರೋಗ್ಯವ ಕಾಪಾಡಬೇಕು. ಮಣ್ಣಿಗೆ ನಾವು ನೀನ್ ಆಗ್ಲೇ ಹೇಳ್ದಂಗೆ ಸಿಕ್ಕಾಪಟ್ಟ ರಾಸಾಯನಿಕಗಳು ಹಾಕಿಗಳು ಹೊಡೆಯೋದು, ನಾಶಕ ಹೊಡೆಯ ಅಂತದ್ದು, ಕಳೆನಾಶಕ ಹಾಕ ಅಂತದ್ದು, ಆಮೇಲೆ ಸಿಕ್ಕಾಪಟ್ಟೆ ಉಳ್ಳದು ಇದೆಲ್ಲವ. ಇದು ಎರಡು ಹೇಳಿದೆ ನಿಮ್ಗೆ, ಭೌತಿಕ ಅಂಶ ಒಂದು, ರಾಸಾಯನಿಕ ಅಂಶ ಒಂದು, ಜೈವಿಕ ಅಂಶ ಅಂತ ಒಂದು ಇರ್ತದೆ. ಏನು ಜೈವಿಕ ಅಂಶ ಅಂತ ಅಂದ್ರೆ ಮಣ್ಣಿನಲ್ಲೂ ಸೂಕ್ಷ್ಮಾಣು ಜೀವಿಗಳು ಇರ್ತವೆ. ಎಲ್ಲಿರ್ತವೆ? ಮೇಲ್ ಮೇಲ್ಮಣ್ಣಲ್ಲಿ ಇರ್ತವೆ. ಮೇಲ್ಮಣ್ಣಲ್ಲಿ ಮಾತ್ರ, ಮಣ್ಣಿನ ಮೇಲೆ ಇರ್ತದೆ, ಮಣ್ಣಿನ ಮೇಲ್ಮಣ್ಣಲ್ಲಿ. ಒಂದು ಎರಡು ಇಂಚು, ಒಂದೂವರೆ ಇಂಚು, ನಾಲ್ಕು ಇಂಚು ಅಷ್ಟಲ್ಲೇ. ಯಾಕೆಂದ್ರೆ ಅವು ಉತ್ತರಾಡಕ್ ಗಾಳಿ ಬೇಕಲ್ಲ, ಅಲ್ಲಿವರೆಗೂ ಗಾಳಿ ಸಿಗ್ತದೆ. ಅದು ಕೆರಡಿಗೆ ಹೋದ್ರೆ ಗಾಳಿ ಸಿಗಕ್ಕಿಲ್ಲ, ಅದಕ್ಕೋಸ್ಕರ ಅಲ್ಲಿವರೆಗೂ ಅವು ಇರ್ತವೆ. ಅವು ಎಷ್ಟು ಪ್ರಮಾಣದಲ್ಲವೆ ಅನ್ನೋದ್ರ ಮೇಲೆ ನಮ್ಮ ಮಣ್ಣಿನ ಫಲವತ್ತತೆ ಅನ್ನೋದು ನಿರ್ಧಾರ ಆಗೋದು. ನೀನು ಸಿಕ್ಕಾಪಟ್ಟೆ ರಾಸಾಯನಿಕ ಹಾಕ್ಬಿಟ್ಟು ಹಗಲು ರಾತ್ರಿ ಎಲ್ಲ ಉತ್ಕಂಡ್ ಕೂತ್ಕೊಂಡ್ರೆ ಅವೆಲ್ಲ ಸತ್ತೋಯ್ತವೆ. ಅವ್ ಯಾಕೆ ಬೇಕು, ಅವ್ಯಾಕೆ ಬೇಕು ಅಂತ ನೀನ್ ಕೇಳ್ಬೋದು. ಈಗ ನೋಡು, ಈಗ ಮಣ್ಣಿನಲ್ಲಿ ಕೆಲವೊಂದಷ್ಟು ಪೋಷಕಾಂಶಗಳು ಅವೆ ಅಂತ ಹೇಳಿದೆ ನಾನು. ಅವೆಲ್ಲ ಹೆಂಗೆ ಅಂತ ಅಂದ್ರೆ, ಈ ಭತ್ತ ಅಕ್ಕಿ ರಾಗಿ ಇದ್ದಂಗೆ ನಾನೊಂದು ಹತ್ತು ಚೀಲ ತಂದು ಇಡ್ತೀನಿ ತಿನ್ನುವಂತವ, ನೀ ತಿನ್ನಕಾಯ್ತದ? ಭತ್ತ ತಿನ್ನಕಾಯ್ತದ? ಗೋಧಿ ತಿಂತೀಯ ಮೀನಕ್ಕಂದಿನ? ಹಾಕಲ್ಲ. ತಿನ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಸ್ವಸ್ವಲ್ಪನೇ ತಿನ್ಬೇಕು. ಸ್ವಸ್ವಲ್ಪ ಅಲ್ಲ, ನೀನ್ ಮೊದ್ಲು ಮಿಲ್ ಮಾಡಿಸ್ಬೇಕು. ಆಯ್ತಾ? ಭತ್ತ ಆದ್ರೆ ಮಿಲ್ ಮಾಡಿಸ್ಬೇಕು, ಅಕ್ಕಿ ಮಾಡ್ಕೋಬೇಕು, ಅಕ್ಕಿ ಅನ್ನ ಮಾಡ್ಕೋಬೇಕು, ಅನ್ನವ ಸಾರ್ ಮಾಡ್ಕೊಂಡು ತಿನ್ಬೇಕು. ಆಯ್ತಾ? ಅದೇ ತರವ ನಿನ್ ಗೋಧಿ ಇತ್ತು ಅಂತ ಅಂತಂದ್ರೆ ಗೋಧಿ ಮಾಡಿಸ್ಬೇಕು, ಹಿಟ್ಟು ಮಾಡಿಸ್ಬೇಕು, ತರಬೇಕು, ಚಪಾತಿನೋ ಪೂರಿನೋ ಮಾಡ್ಕೋಬೇಕು, ತಿನ್ಬೇಕು. ರಾಗಿನೂ ಹಂಗೆ, ಬರೀ ರಾಗಿಲ್ ಮುದ್ದೆ ಮಾಡ್ತೀಯ? ಅಕ್ಕಲ್ಲ, ಮೀನಕ್ ಮಾಡ್ತಲ್ಲ ಕೇಳು. ಮಿಲ್ಲಿಗೆ ತಗೊಂಡ್ ಹೋಗ್ಬೇಕು, ಪುಡಿ ಮಾಡ್ಸ್ಕೊಂಡ್ ಬರ್ಬೇಕು, ಆಮೇಲೆ ಮಾಡ್ಬೇಕದ ಅಲ್ವಾ? ಹಂಗ ಪುಡಿ ಮಾಡ್ಕೊಂಡು ಹಿಟ್ ಮಾಡ್ಕೊಂಡು ಮಾಡ್ಬೇಕಲ್ಲ. ಅದೇ ತರ ಈ ಮಣ್ಣಲ್ಲಿ ಏನಿರ್ತಾವೋ ಪೋಷಕಾಂಶಗಳು, ಅವು ನಮ್ಮ ಗಿಡಕ್ಕೆ ಸಿಗಬೇಕು ಅಂತ ಬೆಳೆಗಳಿಗೆ. ಈ ಸೂಕ್ಷ್ಮ ಜೀವಿ ಅವಲ್ಲ, ಅವು ಕೆಲಸ ಇವು ಅದನ್ನ ಕೆಲಸ ಮಾಡ್ತವೆ. ನೋಡ್ ಮೀನಕ್ಕ, ಇದು ಸೂಕ್ಷ್ಮ ದಿಸ್ಯ. ಮಿಲ್ ಮಾಡೋದು, ರಾಗಿ ಮಾಡೋದು, ಹಿಟ್ ಮಾಡೋದು, ಎಲ್ಲಾನು ಮಾಡಿ ಅದು ಕರೆಕ್ಟ್ ಆಗಿ ಅಡುಗೆನೂ ಮಾಡಿ ನಮ್ ಗಿಡಕ್ಕೆ ಏನ್ಬೇಕು ಅದು ಕೊಡ್ತದೆ. ನಿನಗೆ ಅಲ್ಲಿ ಸೂಕ್ಷ್ಮ ಜೀವಿಗಳೇ ಇಲ್ಲ ಅಂತ ಅಂದ್ರೆ ಇನ್ನದು ಪುಡಿ ಆಗದಲ್ಲಿ ಹಿಟ್ ಆಗದಲ್ಲಿ ತಿನ್ನದಲ್ಲಿ ಅಲ್ವಾ? ಈ ತರದ್ದು ಸಮಸ್ಯೆ ಇಲ್ಲಿ. ಅಣ್ಣಯ್ಯ ಎಷ್ಟ್ ಚೆನ್ನಾಗಿ ಅರ್ಥ ಮಾಡಿಸ್ತಾ ಇತ್ತು. ನಾನು ಏನೋ ಹೇಳುತ್ತೆ ಅನ್ಕೊಂಡಿದ್ದೆ, ಗೋಧಿ ಅದೆಲ್ಲ ಹೇಳಿ ನಮಗೆ ಕನ್ಫ್ಯೂಸ್ ಮಾಡಿ ಹಂಗೆ. ಶಂಕರಣ್ಣ, ಈ ಸೂಕ್ಷ್ಮ ಜೀವಿಗಳೆಲ್ಲ ಇರಬೇಕು, ಅದ್ರ ಕಾಪಾಡಬೇಕು. ಈ ಸಿಕ್ಕಾಪಟ್ಟೆ ಬೆಂಕಿ ಹಾಕೋದು, ಉಳದು, ಆಮೇಲೆ ನೀನ್ ಹೇಳ್ದಂಗ ರಾಸಾಯನಿಕಗಳನ್ನೆಲ್ಲ ತಂದಿದ್ ಮಾಡುದು, ಆಮೇಲೆ ಸಿಕ್ಕಾಪಟ್ಟೆ ಗಿಡಗಳ ಎಂತವ್ರಂತವ್ರಾಕೋದು, ಪೋಷಕಾಂಶ ಎಲ್ಲ ಜಾಸ್ತಿ ಹೀರ್ಕೊಳ್ತಾವೆ. ಇದ್ರ ಬಗ್ಗೆ ಎಲ್ಲವ ಅವೇರ್ನೆಸ್ ಮೂಡಿಸ್ಬೇಕು. ನಮ್ಮ ಮಣ್ಣನ್ನ ನಾವ್ ನಮ್ಮ ಮನೆ ಹೆಂಗ್ ಇಟ್ಕೊಂಡಿರ್ತೀವ, ಮಣ್ಣನ್ನು ಇಟ್ಕೋಬೇಕು. ನಾವ್ ಹೆಂಗ್ ಶುದ್ಧವಾದ ಆಹಾರ ತಿಂತೀವ, ನಮ್ಮ ಮಣ್ಣು ಹಂಗ ಶುದ್ಧವಾಗಿರ್ಬೇಕು. ಉಸಿರಾಡಿ ಅಂತ ಹೇಳ್ಬಿಟ್ಟು ಶಂಕರಣ್ಣ, ಶುಕ್ರವಾರ ದಿವಸ ಅದು ಇರೋಂತದ್ದು. ಅಂದ್ರೆ ಡಿಸೆಂಬರ್ 5 ಮಣ್ಣಿನ ದಿನ, ಮಣ್ಣಿನ ದಿವಸ. ಅದ್ರ ಹಿನ್ನೆಲೆಯಲ್ಲಿ ನಾವು ಅದ ಇದೆಲ್ಲ ಸ್ವಲ್ಪ ಜನಕ್ ಗೊತ್ತಾಗ್ಲಿ, ಮಣ್ಣು ಅಂತ ಅಂದ್ರೆ ಏನು, ಅದ ಹೆಂಗೈತೆ, ಅದ್ ನಾವ್ ಹೆಂಗ್ ಇಟ್ಕೋಬೇಕು, ಅದ್ ಹಿಂಗ್ ಚೆನ್ನಾಗಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿ ಅಂತ ಹೇಳ್ಬಿಟ್ಟು ಈ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಅದೆಲ್ಲ ಕಾರ್ಯಕ್ರಮ ಇರ್ತಾವ. ಹೋಗ್ತು ಕರೆದ್ಬಿಟ್ಟು ಮಣ್ಣಿನ ಬಗ್ಗೆ ಎಲ್ಲ ಹೇಳ್ತಾರೆ, ಮಣ್ಣು ಅಂತ ಅಂದ್ರೆ ಏನು, ಹೆಂಗೆ ಏನು ಎತ್ತ ಅಂತ ಹೇಳ್ತಾರೆ. ಎಲ್ಲಿ ಪ್ರೋಗ್ರಾಮ್ ಇರ್ತದೆ ತಿಳ್ಕತ್ತಿಂದ ನಾನು, ಇನ್ನು ಬಂದಿಲ್ಲ ನನಗೆ ಇನ್ನು ಮೆಸೇಜ್ ಅಲ್ಲ. ಆಮೇಲೆ ಇನ್ನೊಂದು ವಿಚಾರ ಅಣ್ಣಯ್ಯ, ಅದ್ ನಮ್ ಮಣ್ಣನ್ನ ತಗೊಂಡ್ ಹೋಗ್ಬಿಟ್ಟು ಎಲ್ಲಿ ಕೊಟ್ಟರೆ ಅವ್ರು ಪರೀಕ್ಷೆ ಮಾಡ್ಕೊಡ್ತಾರಲ್ವಾ ಅಂತಂದ್ರೆ, ಎಲ್ಲಿ ಪ್ರಯೋಗಾಲಯಗಳು ಅಂತ ಇರ್ತಾವ ಅದ್ರಲ್ಲೂ ಮಣ್ಣು ಪರೀಕ್ಷಾ ಕೇಂದ್ರಗಳು ಅಂತ ಇರ್ತಾವ, ಅಲ್ಲಿ ತಗೊಂಡೋಗಿ ಅದ ಪರೀಕ್ಷೆ ಮಾಡ್ಕೊಂಡು ಗುಣಮಟ್ಟ ಹೆಂಗೈತೆ, ಫಲವತ್ತತೆ ಹೆಂಗೈತೆ, ಏನೈತೆ, ಏನಿಲ್ಲ, ಯಾವ ಬೆಳೆ ಬೆಳಿಬಹುದು ಬೆಳಿಬಹುದು ಅನ್ನೋದನ್ನ ಹೇಳ್ತಾರೆ. ಯಾವ ಗೊಬ್ಬರ ಹಾಕ್ಬೋದು ಅನ್ನೋದು ಹೇಳ್ಕೊಡ್ತಾರೆ. ನೋಡ್ ಮೀನಕ್ಕ, ಇದು ಮುಖ್ಯ. ಯಾಕೆಂತಂದ್ರೆ ಬರೀ ಈಗ ನಾನು ಈಗ ಸುಮ್ನೆ ಏನೋ ಅಂತಂದು ಈಗ ಎನ್ಪಿಕೆ ಅಂತಂದ್ರೆ ಬರೀ ಅವ್ ಮೂರನೇ ಹಾಕಿ ಉಳಿದಿರೋ 13 ಹಾಕ್ತಾನೆ, ಮತ್ ಬೆಳೆ ಬತ್ತಿಲ್ಲ ಬೆಳೆ ಬತ್ತಿಲ್ಲ ಇಳುವರಿ ಇಲ್ಲ ಅಂತಂದ್ರೆ ಗೋಳಾಡೋದ್ರ ಬದ್ಲು ಮೊದಲು ಕಡಿಮೆ ಇರ್ತದೆ ಅಂತ ತಿಳ್ಕೋಬೇಕು. ತಮ್ಮ ಮಣ್ಣು ಪರೀಕ್ಷೆ ಮಾಡಿಸ್ಕೋಬೇಕು, ಆಮೇಲೆ ಅದಕ್ಕೆ ಯಾವ್ದಿಲ್ಲ ಅದನ್ನ ಹಾಕ್ಬೇಕು, ಯಾವ್ದೈತೆ ಅದನ್ನ ಹಾಕಕ್ ಹೋಗ್ಬಾರ್ದು ಅಲ್ವಾ ಅಣ್ಣಯ್ಯ? ಅದ್ರ ಬಗ್ಗೆ ಏನಾದ್ರು ಮಾಹಿತಿ ಗೊತ್ತಾದ್ರೆ ಅಷ್ಟು. ಒಂದು ಶಂಕರಣ್ಣ, ಇನ್ನೊಂದು ಕಡೆದಾಗ ಹೇಳ್ಬೇಕು ನಿಂಗೆ. ಈಗ ನೋಡೆಲ್ಲ ಹೆಚ್ಚು ಕಮ್ಮಿ ಎಲ್ರು ಜಾಸ್ತಿ ದನ ಕರ ಅಂತ ಸಾಕೊಂಡು ಈ ಹಾಲ್ನರು ಹಾಲ್ಗೋಸ್ಕರ ಇದ್ ಮಾಡ್ಕೊಂಡು ಹುಲ್ಲಿಗೆ ಪರದಾಡ್ತವ್ರ ಈಗ. ಆಯ್ತಾ? ಈಗ ಒಂದು COFS 29 ಅಂತ ಹೇಳಿ ಒಂದು ಹಸಿರೆಲ್ಲದ್ದು ಬಂದೈತೆ, ಹಸಿಮೇವು. ಮೊದ್ಲು ಹಿಂದೆ ಕೋತ್ರಿ ಅಂತ ಕರೆಯೋರು, CO3 ಅಂತ. ಈಗ ಅದರಲ್ಲೇ ಬೇರೆ ಬೇರೆ ತರದ ಇಂಪ್ರೂವ್ ಮಾಡಿ ಇದು COFS 29 ತಳಿ ಹೆಸರು. ಇದ್ರ ನೋಡು ಬೀಜ ನಮ್ಮ ಗುಂಜಾವಲಿ ಈ ಇದೈತಲ್ಲಪ್ಪ ಕೃಷಿ ಕೇಂದ್ರ ಐತಲ್ಲ ಮಳೇಜಪುರ, ಅಲ್ಲಿ ಬೀಜ ರೆಡಿ ಅವಂತೀಗ. ಹೌದಾ? ನಾನು ತರಕ್ಕೆ ಅಂತ ನಾಳೆ ಹೋಯ್ತಿದ್ದೀನಿ. ನಾಳೆ ಅದರಲ್ಲಿ ಬೆಳಗ್ಗೆ ಎದ್ದು ಹೋಗ್ತೀನಿ. ಕೊನೆ ಏನ್ ಮಾಡ್ತೀಯ? ಆಗ್ಲೇ ಹೇಳ್ತಾ ಇದ್ಲು ಮೀನಕ್ಕ, ನಾನಾಗ್ಲೇ ಮೇವಿನ ಬೆಳೆ ಅಂತ ಹೇಳಿದಾಗ ಬಾಳ ಚೆನ್ನಾಗಿ ಗಮನ ಸೆಳೆದೆ ಶಂಕರಣ್ಣ ಅಂತ ಹೇಳಿ. ನೋಡ್ ಮೀನಕ್ಕ, ನಾನು ಹೇಳ್ದಂಗೆ ಅಲ್ಲಿ ಹುಲ್ಲಿನ ಬೀಜ ಸಿಗ್ತದಂತೆ. ಆಯ್ತಾ? ಹೆಂಗಿರು ನೀನು ಬದಿನಾಗೆ ಹಾಕೊಳಕ್ಕೆ ಪ್ಲಾನ್ ಮಾಡ್ತಾ ಇದ್ದಲ್ಲ, ಮಾರಿದಂಗೆ ನೀನು ಅಣೆಯ ಜೊತೆ ಹೊರಡು, ನಾನ್ ಮೊದ್ಲೇ ಬಂದು ನಿಂತಿರ್ತೀನಿ. ಅದ್ರ ಜೊತೆಗೆ ಶಂಕರಣ್ಣ, ಅಲ್ಲಿ ಇವು ಮತ್ತೆ ಡಯಾಂಚ ಬೀಜ. ಹೌದಾ? ಈಗ ಅದೇ ಮಣ್ಣಿನ ಮಾತಾಡ್ತಿದ್ವಲ್ಲ ನಾವು, ಈ ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡ್ಬೇಕು ಅಂದ್ರೆ ನಾವು ಹಸ್ರಲ್ಲೇ ಗೊಬ್ಬರ ಮಾಡ್ಲೇಬೇಕು. ಹಸ್ರಲ್ಲೇ ನೋಡಪ್ಪ ಹೇಳಿ ಮಾಡಿಸಿದ್ದು ಡಯಾಂಚ ಅನ್ನೋದು ಬೀಜಗಳು ಅವಂತೆ. ನಾನು ಅಲ್ಲಿ ಇವ್ರವ್ರಲ್ಲ ಸಾಹೇಬ್ರು ಡಾಕ್ಟರ್ ನಾಗರಾಜು ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಮಾಡಿದ್ದೆ. ಹೌದಾ? ನಂಬರ್ ಹೇಳ್ತೀನಿ ಬರ್ಕಂಗೆ ಒಂದ್ಸಲ ನೀನು ಇಟ್ಕೊಂಡಿರೋ ನಂಬರ್. ಅಲ್ಲ ನಾನು ಒಂದು ಡೇರಿ ಮಾಡ್ಕೊಂಡಿದ್ದೀನಲ್ಲ ಆ ಡೇರಿನಾಗೆ ಅವ್ರದ್ದು ಬರ್ಕತೀನಿ, ಹೇಳಿದ್ದೆ ನಂಬರ್ ಹೇಳು. ಅದೇ 9 9 8 6 7 0 8 4 ಇನ್ನೊಂದ್ಸರಿ 8 4 ಇನ್ನೊಂದಪ್ಪ ಹೇಳು, ಇನ್ನೊಂದಪ್ಪ ಹೇಳು. 9 9 8 6 7 0 8 4 ಇನ್ನೊಂದ್ಸರಿ 8 4 ಓ ಕಡೆದಾಗ ಎರಡ್ ಸಲ ಬರ್ತದೆ 8 4 8 4 ಬರ್ತದೆ. ಇದು ಬರ್ದಿಟ್ಕೊಂಡು ಈಗ ಯಾರ್ಯಾರು ಬೇಕು ಅಂತ ಸುಮಾರು ಜನ ಕೇಳ್ತಾ ಇದ್ರು. ಸುಮಾರು ಜನ ಕೇಳಿದ್ರು ಅಂತ ಹೇಳಿದ್ದಲ್ಲ, ಅವ್ರಿಗೆ ಇಂತ ಕಡೆ ಸಿಗ್ತದೆ. ಫೋನ್ ಮಾಡ್ಕೊಂಡು ಯಾವಾಗ ಬರ್ಬೇಕು, ಕೇಳ್ಕೊಂಡು ಬರ್ಬೇಕು, ಯಾವತ್ತು ಬರ್ಬೇಕು ಹೋಗ್ಬಿಟ್ಟು ಕೇಳ್ಕೊಂಡು ತಾಮನ್. ಈಗ ನಾಳೆ ಹೋದ್ರೆ ಅವರು ಆಫೀಸ್ ತೆಗ್ದಿರ್ತದಾಣೆ? ನಾಳೆ ಸೋಮವಾರ ಅಲ್ಲ, ಇದ್ದೇ ಇರ್ತದೆ. ಸರಿ ಹಂಗಾರೆ ನಾನು ಹೇಳಕ್ಕಲ್ವಾ ನೋಡು, ಹಿಂಗ ಅನ್ಕಂಡೆ ಹಿಂಗ್ ಪರಿಹಾರ ಕೊಟ್ಟೆ ಬಿಡ್ತ. ಹಂಗೆಷ್ಟು ಮಾಡೋದಂತ ಶಂಕರಣ್ಣ ಬಾಯ್ಲಿ. ಮನೆ ದಿವಸ ಅಲ್ಲಿ ವಡೆ ತಂದಿದ್ರ, ವಡೆ ಉಳ್ದವೆ, ಟೀ ಮಾಡ್ತೀನಿ ಕುಡ್ಕೊಂಡು ಒಂಚೂರು ವಡೆ ತಿನ್ಕೊಂಡು ಹೋಗಿ. ನನಗೆ ಮಸಾಲೆ ಟೀನೆ ಮಾಡ್ಬೇಕು ನೀನು. ಮಸಾಲೆ ವಡೆ ಎತ್ಕೊಂಬಾ ಶಂಕರಣ್ಣ, ಅದೇ ಆಯ್ತದೆ. ಹಂಗಂತೀಯ ಮೀನಕ್ಕ ನಡಿ ಬತ್ ಒಳಕ್ಕೋಗಿ ಟೀ ಕುಡ್ಕೊಂಡು ವಡೆ ತಿನ್ಕೊಂಡು ಹೋಗನಂತೆ. ಇದುವರೆಗೆ ಅರಳಿ ಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಗಾನಯೋಗಿ ಪಂಚಾಕ್ಷರಿ ಗವಾಯಿ ಚಿತ್ರದ ಗೀತೆಯನ್ನ. ಪುರಂದರದಾಸರ ರಚನೆಯನ್ನ ಚಿತ್ರಸಂಗೀತಕ್ಕೆ ಅಳವಡಿಸಿದ್ದಾರೆ ಹಂಸಲೇಖ. ಈ ಗೀತೆಯನ್ನ ಹಾಡಿದ್ದಾರೆ ಸಂಗಡಿಗರೊಂದಿಗೆ ಚಿತ್ರ. ಸರಿಗಮ ಧನಿ ಸರಿ ಸ ಸರಿ ಸ ಸರಿ ಸರಿ ದ ಪ ಮ ಪ ಧನಿ ಸರಿ ಸರಿ ದ ಪ ಸರಿ ದ ಪ ಮ ಗ ರಿ ಸ ಸರಿ ಗ ಮ ಪ ಧನಿ ಸ ಸ ಧನಿ ಸರಿ ಗಡಿ ಸರಿ ಸರಿ ಸರಿ ದ ಪ ಮ ಪ ಧನಿ ಸರಿ ಸ ಸರಿ ಸ ಸರಿ ಸರಿ ದ ಪ ಮ ಪ ಧನಿ ಸರಿ ಸರಿ ದ ಪ ಸರಿ ದ ಪ ಮ ಗ ರಿ ಸ ಸರಿ ಗ ಮ ಪ ಧನಿ ಸ ಸ ಧನಿ ಸರಿ ಗ ಮ ಗರಿ ಸರಿ ಸರಿ ದ ಪ ಮ ಪ ಧನಿ ಸರಿ ಗರಿ ಸರಿ ಸರಿ ಸರಿ ದ ಪ ಮ ಪ ಧನಿ ಸರಿ ಸ ಸರಿ ಸ ಸರಿ ಸರಿ ದ ಪ ಮ ಪ ಧನಿ ಸರಿ ಸರಿ ದ ಪ ಸರಿ ದ ಪ ಮ ಗರಿ ಸ ಸರಿ ಗ ಮ ಪ ಧನಿ ಸ ಸ ಧನಿ ಸರಿ ಗ ಮ ಪ ಮ ಗ ಮ ಗರಿ ಸರಿ ಧನಿ ಧನಿ ಸರಿ ಗ ಮ ಗರಿ ಸರಿ ಸರಿ ದ ಪ ಮ ಪ ಧನಿ ಸರಿ ಗರಿ ಸರಿ ಸರಿ ಸರಿ ದ ಪ ಮ ಪ ಧನಿ ಸರಿ ಸ ಸರಿ ಸ ಸರಿ ಸರಿ ದ ಪ ಮ ಪ ಧನಿ ಸರಿ ಸರಿ ದ ಪ ಸರಿ ದ ಪ ಮ ಗರಿ ಸ ಸರಿ ಗ ಮ ಪ ಧನಿ ಸ ಸ ಸರಿ ಗ ಮ ಪ ಧನಿ ಸ ಸ ಮಣ್ಣಿಂದ ಕಾಯ ಮಣ್ಣಿಂದ ಅನ್ನ ಊದಕ ಊ ಮಣ್ಣಿಂದ ಸಕಲ ವಸ್ತುಗಳೆಲ್ಲ ಮಣ್ಣಿಂದ ಸಕಲ ದರ್ಶನಗಳೆಲ್ಲ ಮಣ್ಣು ಬಿಟ್ಟವರಿಗೆ ಆಧಾರವಿಲ್ಲ ಅಣ್ಣಗಳಿರೆಲ್ಲ ಕೇಳಿದಯ್ಯ ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಕಾಯ ವಸ್ತ್ರಾಭರಣ ಧಾನ್ಯ ಬೆಳೆಯುವುದೇ ಮಣ್ಣು ಕಿವಿಯಾ